ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ಸಂಶೋಧನೆಗಳನ್ನ ಮಾಡಿದ್ದಾರೆ, ಹಾಗೆ ಮಾವನ್ನ ಬೆಳೆದಿರುವಂತಹ ಕೃಷಿಕರು ಮಾವನ್ನ ಆಧಾರವಾಗಿಟ್ಟುಕೊಂಡು ಯಾವ ರೀತಿ ಸಮಗ್ರ ಕೃಷಿಯನ್ನ ಕೈಗೊಳ್ಳಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು ಡಾಕ್ಟರ್. ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಮಳೆಯಾಶ್ರಯದಲ್ಲಿ ಬೆಳೆಯುವ ಹಣ್ಣಿನ ಬೆಳೆಗಳಲ್ಲಿ ಮಾವು ಬಹು ಮುಖ್ಯವಾದ ಹಣ್ಣಿನ ಬೆಳೆ ಅಂತ ಹೇಳ್ಬೋದು. ಇದನ್ನ ಹಣ್ಣಿನ ರಾಜ ಅಂತ ಕೂಡ ನಾವು ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಮಾವು ಬೆಳೆ, ಅದರಲ್ಲೂ ಮಳೆಯಾಶ್ರಯದಲ್ಲಿ ಬೆಳೆಯುವಂತಹ ಒಂದು ಮಾವು ಬೆಳೆ ಅಷ್ಟೇನು ಲಾಭದಾಯಕವಲ್ಲ ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ಲ ರೈತರ ಅಭಿಪ್ರಾಯ. ಯಾಕೆ ಈ ತರ ಆಗ್ತಾ ಇದೆ ಅಂತಂದ್ರೆ, ಒಂದು ಏರುಪೇರ್ ಆಗ್ತಿರುವಂತಹ ಬೆಲೆ, ರೈತರಿಗೆ ನಿಖರವಾದ ಒಂದು ದರ ಸಿಗದಿರೋದು, ಎರಡನೇದಂದ್ರೆ ಬೆಳೆ ಇಳುವರಿಯಲ್ಲಿ ಸಹ ಸಾಕಷ್ಟು ಏರುಪೇರು. ನಿಯತವಾಗಿ ಕಾಯಿ ಬಿಡದಿರಾ ಒಂದು ವರ್ಷ ಹೆಚ್ಚಾಗಿ ಹಣ್ಣು ಬರುವುದು, ಇನ್ನೊಂದು ವರ್ಷ ಕಡಿಮೆ ಬರುವುದು, ಮತ್ತೆ ಸಾಮಾನ್ಯವಾಗಿ ಪೀಚು ಉದುರುವುದು, ಅದೇ ತರ ಹುಳ ಅಥವಾ ರೋಗದ ಬಾಧೆ ಜಾಸ್ತಿ ಆಗೋದು, ಅಥವಾ ಕೊಯ್ಲೋತ್ತರ ಸಂಸ್ಕರಣೆ ಇಲ್ಲದಿರೋದು, ಮತ್ತು ಬಹುತೇಕ ನಿಮ್ಗೆ ಗೊತ್ತಿರೋ ಹಾಗೆ ಈ ವಯಸ್ಸಾದ ಗಿಡಗಳು ಹೆಚ್ಚಾಗಿದ್ದು 30 ವರ್ಷಕ್ಕೂ ಹೆಚ್ಚು ಇರೋ ವಯಸ್ಸಾಗಿರುವಂತಹ ಗಿಡಗಳು ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಾವಿನ ಗಿಡಗಳಿದ್ದು ಅವು ಸಾಮಾನ್ಯವಾಗಿ ಎಲ್ಲ ಸಸಿಗಳಿಂದ ಬೆಳೆದಿರುವಂತಹ ಗಿಡಗಳು. ಹಾಗಾಗಿ ನಾವೇನು ಕಸಿ ಮಾಡಿದ ಸಸಿಗಳು ಬಂದಷ್ಟು ಒಂದು ಉತ್ಪನ್ನ ಅವುಗಳಲ್ಲಿ ನಾವು ತೆಗೆದುಕೊಳ್ಳೋಕೆ ಕಷ್ಟ ಆಗುತ್ತೆ. ಅದೇ ತರ ಕಡಿಮೆ ಸಂಖ್ಯೆಯಲ್ಲಿ ಈ ಸಸಿಗಳನ್ನ ನಾವು ಒಂದು ಹೆಕ್ಟರ್ ಜಮೀನಿಗಾಗ್ಲಿ ಒಂದು ಎಕರೆ ಜಮೀನಿಗಾಗ್ಲಿ ನೋಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಅದೇ ತರ ಮುಖ್ಯವಾಗಿ ಇನ್ನೊಂದು ಕಾರಣ ಅಂತಂದ್ರೆ, ನಮ್ದು ಭೂಮಿ ಕೂಡ ಸಾಕಷ್ಟು ಬರಡಾಗ್ತಾ ಇದೆ. ನೀವು ಒಂದು 20 ವರ್ಷದಿಂದ ಹೇಗಿತ್ತು ಇವತ್ತು ನಾವು ಅದನ್ನ ನಾವು ಹೋಲಿಸಿ ನೋಡಿದಾಗ ಭೂಮಿ ಕೂಡ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಜಮೀನು ಕೂಡ ಸಾಕಷ್ಟು ಭಾಗವಾಗಿ ಅತಿ ಸಣ್ಣ ಮತ್ತು ಸಣ್ಣ ಹಿಡುವಳಿದಾರರು ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಣ್ಣ ಹಿಡುವಳಿನಲ್ಲಿ ಒಂದು ಕೃಷಿ ಮಾಡಬೇಕು ಅಂತಂದ್ರೆ, ಆವಾಗ ನಮಗೆ ಮುಖ್ಯ ಒಂದು ಹೆಚ್ಚಾಗಿ ನಮಗೆ ಸಿಗುವಂತ ಒಂದು ಸೌಲಭ್ಯ ಅಂದ್ರೆ ಈ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ಬೋದು. ಕಾರಣ ಈ ಒಂದು ಪದ್ಧತಿಯಿಂದ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿನಲ್ಲೂ ಕೂಡ ನಾವು ಒಂದು ಕೃಷಿಯೇತರ ಉಪಕಸಬುಗಳನ್ನ ಅಳವಡಿಸಿಕೊಂಡು ಹೆಚ್ಚು ಒಂದು ಫಲವನ್ನ ಅಂದ್ರೆ ಉತ್ಪನ್ನವನ್ನ ಹೆಚ್ಚಿಸಬಹುದು ಅಂತ ನಾವು ತಿಳ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ಏನು ಈ ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ವಿಚಾರ ಮಾಡಿದಾಗ, ಪೂರ್ವಜರು ಕೂಡ ನಿಮ್ಗೆ ಗೊತ್ತಿದೆ, ನಮ್ಮ ತಾತವರಿರ್ಬೋದು ಅವರ ಒಂದು ಅನುಭವದ ಆಧಾರದ ಮೇಲೆ ಈ ಒಂದು ಕೃಷಿಯನ್ನ ಸಮಗ್ರ ಕೃಷಿಯಾಗಿ ತಗೊಂತಾ ಇದ್ರು. ಅಂದ್ರೆ ಮಾವಿನಲ್ಲಿ ಒಂದೇ ಅಲ್ಲ, ಯಾವುದೇ ಒಂದು ಬೆಳೆ ಆಗ್ಲಿ ಅದರ ಜೊತೆಗೆ ಹೊಂದಾಣಿಕೆ ಆಗುವಂತಹ ಅಥವಾ ಮಾರುಕಟ್ಟೆಯಲ್ಲಿ ಅದಕ್ಕೆ ಸೂಕ್ತ ದರ ಸಿಗುವಂತಹ ಅಂತರ ಬೆಳೆಗಳನ್ನ ಬೆಳೆದು ಆ ಸಂದರ್ಭಕ್ಕೆ ಸರಿಯಾಗುವಂತಹ ಕೃಷಿಯೇತರ ಉಪಕಸಬುಗಳು, ಕೃಷಿಯೇತರ ಅಂದ್ರೆ ಇದೇ ತರ ಒಂದು ಉಪಕಸಬು ಅಂತ ಬೇಕಾಗಿಲ್ಲ, ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಅಂದ್ರೆ ಸಾಮಾನ್ಯವಾಗಿ ಈಗ ಕೆಲವು ರೈತರು ನಮ್ಮ ಹಸು ಸಾಕಣೆ ಮಾಡಬಹುದು, ಕೆಲವರು ಕುರಿ ಸಾಕಣೆ ಮಾಡಬಹುದು, ಕೆಲವರು ಆಡು ಸಾಕಣೆ ಮಾಡಬಹುದು, ಕೆಲವರು ನಮ್ಮ ಪೌಲ್ಟ್ರಿ ಇಟ್ಕೋಬಹುದು, ಇಲ್ಲಾಂದ್ರೆ ಕೆಲವರು ಈ ಪಿಗರಿ ಅಂತ ಏನೋ ಹಂದಿ ಸಾಕಣೆ ಮಾಡಬಹುದು, ಅದೇ ತರ ನಮ್ದು ಜೇನು ಸಾಕಣೆ ಮಾಡಬಹುದು, ಅದು ಇಲ್ಲ ಅಂದ್ರೆ ಬೇಕಾದ್ರೆ ನಮ್ಮಲ್ಲಿ ಈ ರೇಷ್ಮೆ ಕೃಷಿ ಮಾಡಬಹುದು. ಈ ತರ ಉಪಕಸುಬುಗಳು ನಮ್ಮ ಕೃಷಿಗೆ ಹೊಂದಿಕೊಂಡು ನಮ್ಮಲ್ಲಿರುವಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಕರೆಕ್ಟ್ ಆಗಿ ಅಂದ್ರೆ ಸರಿಯಾಗಿ ಉಪಯೋಗಿಸಿಕೊಂಡು ತ್ಯಾಜ್ಯ ವಸ್ತುಗಳನ್ನೆಲ್ಲ ಕ್ರೋಢೀಕರಿಸಿ, ಅಂದ್ರೆ ಅಲ್ಲಿ ಏನು ಒಂದು ವೇಸ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅದನ್ನ ನಾವು ಕ್ರೋಢೀಕರಿಸಿ ಅದರಿಂದ ಮತ್ತೆ ಉತ್ಪನ್ನ ಮಾಡೋದು ಹೇಗೆ ಅಂತ ಪುನರ್ಬಳಕೆ ಮಾಡಿಕೊಂಡು ನಾವೊಂದು ಉದ್ದೇಶಪೂರ್ವಕವಾಗಿ ಕೃಷಿಯನ್ನು ಮಾಡಿದ್ದೆ ಆದ್ರೆ ಇದು ಸುಸ್ಥಿರ ಕೃಷಿಗೆ ಬಹಳ ಲಾಭದಾಯಕವಾಗಿ ಮಾಡಲು ಬಹಳ ಉತ್ತಮವಾದ ಒಂದು ಒಂದು ಪರ್ಯಾಯ ಕೃಷಿ ಅಂತ ಹೇಳ್ಬಹುದು. ನಾವು ಮುಖ್ಯವಾಗಿ ಮಳೆಯಾಶ್ರಯದಲ್ಲಿ ಮಾವು ಬೆಳೆಯಲ್ಲಿ ಬೆಳೆಯುವಂತಹ ಅಂತರ ಬೆಳೆಗಳು ಯಾವ್ಯಾವುದು ಅಂತ ನಾವು ನೋಡಿದಾಗ, ನಾವು ಇದ್ರ ಬಗ್ಗೆ ಒಂದು ಸಂಶೋಧನಾ ತಂಡ ಇದನ್ನ ಒಂದು ಆಂಧ್ರಪ್ರದೇಶ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಮೀಕ್ಷೆ ಪ್ರಕಾರ ಒಂದು ಅಧ್ಯಯನ ಮಾಡಿದ್ದೀವಿ. ಅದರ ಪ್ರಕಾರ ಹೆಚ್ಚಾಗಿ ಒಣ ಪ್ರದೇಶದಲ್ಲಿ ಎಲ್ಲಿ ಮಾವು ಬೆಳೆ ಬೆಳೆದಿರ್ತೀವಿ ಅಂತ ಕಡೆ ಈ ಅಂತರ ಬೆಳೆಯಾಗಿ ರೈತರು ಸಾಮಾನ್ಯವಾಗಿ ರಾಗಿ, ಹುರುಳಿ, ತೊಗರಿ, ಅವರೆ, ಅಲಸಂದಿ, ಜೋಳ, ನೀರು ಕಡಿಮೆ ಉಪಯೋಗಿಸಿಕೊಂಡು ಕುಷ್ಕಿನಲ್ಲಿ ಬರುವಂತಹ ಒಂದು ಅಂತರ ಬೆಳೆಗಳನ್ನ ಸಾಮಾನ್ಯವಾಗಿ ಬೆಳೆಸ್ತಾರೆ. ಆದ್ರೆ ನಾವು ಈ ನಮ್ಮ ಸಂಸ್ಥೆಯಾದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರಿನಲ್ಲಿರುವಂತಹ ಈ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಒಂದು ಮಾಡಿದ ಒಂದು ಸಂಶೋಧನೆ ಪ್ರಕಾರ ನಮಗೆ ತಿಳಿದಿರೋ ಒಂದು ಮುಖ್ಯವಾದ ಒಂದು ಬೆಳೆ ಅಂತಂದ್ರೆ ಸಿಹಿಜೋಳ. ಸಿಹಿಜೋಳ ಅಂದ್ರೆ ಇದು ನಾವು ಇಂಗ್ಲಿಷ್ ನಲ್ಲಿ ಸ್ವೀಟ್ ಕಾರ್ನ್ ಅಂತೀವಿ. ಸಾಮಾನ್ಯವಾಗಿ ಈ ಜೋಳ ಒಂದು 80 ದಿವಸದಲ್ಲಿ ಕಟಾವ್ ಬರುತ್ತೆ. ಸಿಹಿಜೋಳ ನಾವು ಸಾಮಾನ್ಯವಾಗಿ ಹಸಿ ತೆನೆಗೆ ಕಟಾವ್ ಮಾಡಿದಂಥದ್ದು. ಈ ಒಂದು ಹಸಿ ತೆನೆ ಕಟಾವ್ ಮಾಡಿದಾಗ ಅದರ ಒಂದು ಈ ಕಡ್ಡಿ ಏನಿರುತ್ತೆ ಅಂದ್ರೆ ಹಸಿ ಕಡ್ಡಿ ಏನಿರುತ್ತೆ ಅದು ಕೂಡ ನಮಗೆ ಉಪಕಸುಬುಗಳಾದಂತಹ ಒಂದು ಡೈರಿ ಅಥವಾ ಒಂದು ಹಸು ಸಾಕಣೆಗೆ ಬಹಳ ಉತ್ತಮವಾದ ಒಂದು ಮೇವಾಗುತ್ತೆ. ಯಾಕಂದ್ರೆ ನಾವು ಈ ಸಿಹಿಜೋಳವನ್ನು ಡೈಲ್ಯಾಂಡ್ ಅಥವಾ ಏನು ಕುಷ್ಕಿನಲ್ಲಿ ಏನು ಬೆಳೆ ಬೆಳೆಸ್ತೀವಿ ಅಲ್ಲೂ ಕೂಡ ಮಾವಿನ ಜೊತೆ ನಾವು ಬೆಳೆದಾಗ ಎರಡೂ ಬೆಳೆಗಳನ್ನ ಒಟ್ಟಾಗಿ ತಗೋಬಹುದು. ಮತ್ತೆ ಅದೇ ತರ ಈ ತೊಗರಿ ಬೆಳೆ, ತೊಗರಿ ನಿಮ್ಗೆಲ್ಲ ಮೊದಲಿಂದ ಗೊತ್ತಿರುವಂತ ಬೆಳೆ. ತೊಗರಿನಲ್ಲಿ ಏನಂತ ವಿಶೇಷವಾದ ವಸ್ತು ಅಂತಂದ್ರೆ ಸಾರಜನಕ, ವಾತಾವರಣದಲ್ಲಿರುವಂತಹ ಸಾರಜನಕನ ಭೂಮಿನಲ್ಲಿ ಹಿಡಿದಿಟ್ಟು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡುವಂಥದ್ದು. ಸೊ ಈ ಒಂದು ಬೆಳೆ ಸಾಮಾನ್ಯವಾಗಿ ಸ್ವಲ್ಪ ಬೇಗ ನಾವು ಅದನ್ನ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ತೊಗರಿ 4-5 ತಿಂಗಳು ಬೆಳೆ. ಸೊ ಇದು ನಾವು ಮೊದಲ ಮಳೆ ಅಂದ್ರೆ ಮುಂಗಾರು ಶುರುವಾಗಕ್ಕೆ ಸಾಮಾನ್ಯವಾಗಿ ಒಂದು ತಿಂಗಳು ಮೊದಲೇ ಅಂದ್ರೆ ಮೇ ನಲ್ಲಿ ಬರುವಂತಹ ಒಂದು ಪ್ರೀ ಮಾನ್ಸೂನ್ ಶವರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮುಂಗಾರಿಗೆ ಹಂಗಾಮಿಗೆ ಮೊದಲೇ ಬರುವಂತಹ ಒಂದು ಮಳೆಗಳನ್ನ ಉಪಯೋಗಿಸಿಕೊಂಡು ಕೂಡ ನಾವು ಈ ಬೆಳೆನ ನಾವು ಬಿತ್ತನೆ ಮಾಡಿದ್ದೆ ಆದ್ರೆ ಹೆಚ್ಚು ಒಂದು ಲಾಭವನ್ನು ಕೂಡ ಗಳಿಸಬಹುದು. ಅದೇ ತರ ರಾಗಿ ನಮ್ಗೆಲ್ಲ ಬೇಕಾದಂತ ಬೆಳೆ, ರಾಗಿ ಪ್ರತಿ ದಿವಸ ಪ್ರತಿ ಮನೆಯಲ್ಲೂ ಉಪಯೋಗಿಸುವಂತಹ ಬೆಳೆ. ಇದು ಸಾಮಾನ್ಯವಾಗಿ ಕಡಿಮೆ ನೀರಿದ್ರು ಕೂಡ ಹೆಚ್ಚು ಇಳುವರಿ ಕೊಡುವಂತಹ ಒಂದು ಬೆಳೆ. ಹೀಗಾಗಿ ಈ ತರ ಬೆಳೆಗಳು, ಸಿಹಿಜೋಳ ಆಗಿರ್ಬೋದು, ತೊಗರಿ ಇರ್ಬೋದು ಅಥವಾ ರಾಗಿ ಆಗಿರ್ಬೋದು, ಇಂತಹ ಬೆಳೆಗಳು ಬೆಳೆಯೋದು ಸೂಕ್ತ ಅಂತೇಳಿ ನಮಗೆ ಒಂದು ಸಂಶೋಧನೆ ಪ್ರಕಾರ ಗೊತ್ತಾಗಿದೆ. ಅದರಲ್ಲೂ ಮುಖ್ಯವಾಗಿ ನಾವು ಹೇಳಬೇಕು ಅಂದ್ರೆ ಸಿಹಿಜೋಳದಲ್ಲಿ ಈಗ ಸುಮಾರು ಒಂದು 12 ಟನ್ ವರೆಗೂ ಕೂಡ ನಾವು ಒಂದು ಹೆಕ್ಟರ್ ಪ್ರದೇಶದಲ್ಲಿ, ಅಂದ್ರೆ ಒಂದು ಹೆಕ್ಟರ್ ಅಂದ್ರೆ ಒಂದು 10,000 ಸ್ಕ್ವೇರ್ ಮೀಟರ್ ಅಲ್ಲಿ ಮಾವಿನ ಜಾಗವನ್ನು ಬಿಟ್ಟು ಉಳಿದಂತ ಜಾಗ, ಅಂದ್ರೆ ಮಾವಿನ ಜಾಗ ಅಂದ್ರೆ ಸಾಮಾನ್ಯವಾಗಿ ಈ ಬೆಳೆದಿರುವಂತಹ ಮಾವು ಅಂತಂದ್ರೆ ಈಗ ಅದ್ರ ಬೇರೆ ಎಷ್ಟು ಇರುತ್ತೆ ಅಂತ ನಾವೊಂದು ಅಂದಾಜು ಮಾಡಬೇಕಾಗತ್ತೆ. ಮುಖ್ಯವಾಗಿ ಒಂದು 30 ವರ್ಷ ಮಾವಾಗಿದೆ ಅಂತ ಇಟ್ಕೊಂಡ್ರೆ ಒಂದು 6-7 ಅಡಿ ಬೇರು ಅದರದ್ದು ಪ್ರಚಲಿಸಿರುತ್ತೆ ಎಲ್ಲಾ ಡೈರೆಕ್ಷನ್ ಅಲ್ಲೂ ಇರೋದ್ರಿಂದ. ನಾವು ಸಾಮಾನ್ಯವಾಗಿ ರಿಂಗು ಅಥವಾ ಏನು ಪಾತಿ ಏನು ಮಾಡ್ತೀವಿ ಮಾವಿಗೆ, ಅದು ಸಾಮಾನ್ಯವಾಗಿ ಒಂದು 6-7 ಅಡಿವರೆಗೂ ನಾವು ಆಚೆಯಿಂದ ಮಂಚೆ ಕಟ್ಕೋಬೇಕಾಗುತ್ತೆ. ಆ ಜಮೀನನ್ನು ಬಿಟ್ಟು ಮಿಕ್ಕಿದ ಒಂದು ಸ್ಥಳದಲ್ಲಿ ಮಾತ್ರ ನಾವು ಈ ಒಂದು ಅಂತರ ಬೆಳೆಯನ್ನು ಬೆಳೆಯಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಬೆಂಗಳೂರು ಸುತ್ತಮುತ್ತ ಆಗಿರ್ಬೋದು ಅಥವಾ ಹಾಸನ ಸುತ್ತಮುತ್ತ ಆಗಿರ್ಬೋದು ಅಥವಾ ಮುಂಗಾರಿನ ಒಂದು ಹಂಗಾಮು ನೋಡಿಕೊಂಡು ಸಾಮಾನ್ಯವಾಗಿ ನಾವು ಮೇ ತಿಂಗಳು ಕೊನೆಗೆ ಸಾಕಷ್ಟು ಭೂಮಿಯಲ್ಲಿ ತೇವಾಂಶ ಸಂಗ್ರಹಣೆ ಅದು ಸುಮಾರು ಸಲ ನಾವು ನೋಡ್ತೀವಿ. ಮುಂಗಾರು ಸಾಮಾನ್ಯವಾಗಿ ನಮ್ಮ ಹಾಸನ ಇರ್ಬೋದು ಅದರ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಜೂನ್ 2ನೇ ವಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರೋದನ್ನ ನಾವು ಕಾಣ್ತೀವಿ. ಸೊ ಇಂತಹ ಟೈಮಲ್ಲಿ ನಾವು ಆದಷ್ಟು ಬೇಗ ನಾವು ಅಂತರ ಬೆಳೆಗಳನ್ನ ನಾವು ಕಾಲಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ದೆ ಆದ್ರೆ ಹೆಚ್ಚು ಇಳುವರಿ ಗಳಿಸ್ಕೋಬಹುದು. ಅದರಲ್ಲೂ ನಾವು ಈ ಸಿಹಿ ಮುಸ್ಕಿನ ಜೋಳ ಅಂತ ಹೇಳಿದ್ರೆ ಇಂತಹ ಒಂದು ಬೆಳೆಯನ್ನ ಹಂತ ಹಂತವಾಗಿ ನಾವು ಬೇಕಾದ್ರೆ 2 ಅಥವಾ 3 ಸಲ ಕೂಡ ನಾವು ಉಪಯೋಗಿಸ್ಕೋಬಹುದು ಬಿತ್ತನೆ ಮಾಡಿ. ಏಕೆಂತಂದ್ರೆ ಸಾಮಾನ್ಯವಾಗಿ ಈ ಮುಸ್ಕಿನ ಜೋಳ ಒಂದು 80 ದಿವಸದ ಅವಧಿ ಬೆಳೆ ಅಂತ ಹೇಳಿದೆ ನಾನು. ನಾವು ಈಗ ಮೇ ಕೊನೆಯಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನಾವು ಏನು ಬಿತ್ತನೆ ಮಾಡಿದ್ದೆ ಆದ್ರೆ ಆಗಸ್ಟ್ 15 ಅಷ್ಟೊತ್ತಿಗೆ ನಮ್ಗೆ ಬೆಳೆನೆ ಬಂದ್ಬಿಡುತ್ತೆ. ಮತ್ತೆ ನಾವು ಒಂದು ಜುಲೈ ಮೊದಲನೇ ವಾರದಲ್ಲಿ ಇನ್ನೊಂದು ಒಂದಷ್ಟು ಜಮೀನಲ್ಲಿ ಹಾಕೊಂಡಿದ್ದೆ ಆದ್ರೆ ಮತ್ತೆ ಇನ್ನೊಂದು 80 ದಿವಸದಲ್ಲಿ ಮತ್ತೆ ನಾವು ಒಂದು ಬೆಳೆಯನ್ನು ತೆಗಿಬಹುದು. ಈ ತರ ಒಂದು ಹಂತ ಹಂತವಾಗಿ ನಾವು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಸಿಹಿ ಜೋಳ ತೆನೆ ಕೂಡ ಸಾಕಷ್ಟು ದಿವಸ ನಾವು ಇಳುವರಿಯನ್ನು ತೆಗೋಬಹುದು. ಅದನ್ನ ಮಾರ್ಕೆಟ್ ಮಾಡೋದು ಕೂಡ ಬಹಳ ಈಸಿ ಆಗುತ್ತೆ. ಅದೇ ತರ ಹಸಿ ಮೇವು ಕೂಡ ನಮಗೆ ಸಾಕಷ್ಟು ದಿವಸ ಲಭ್ಯವಾಗಿ ಹಸುಗೆ ಬೇಕಾದಂತಹ ಒಂದು ಹಸಿ ಮೇವು ಕುಷ್ಕಿ ಜಮೀನಲ್ಲಿ ಕೂಡ ಮಾವು ಆಧಾರಿತ ಕುಷ್ಕಿನಲ್ಲಿ ಕೂಡ ನಾವು ಸಾಕಷ್ಟು ದಿವಸ ನಾವು ತಗೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇದೇ ತರ ಕೆಲವೊಂದು ಅಂತರ ಬೆಳೆಗಳು ನುಗ್ಗೆ ಇರ್ಬೋದು ಅಥವಾ ಅದೇ ತರ ಹೈಬ್ರಿಡ್ ನೇಪಿಯರ್ ಹುಲ್ಲು ನಿಮ್ಗೆ ಗೊತ್ತಿದೆ, ಇದು ಸಾಮಾನ್ಯವಾಗಿ ಬದುಗಳ ಮೇಲೆಲ್ಲ ಸಾಮಾನ್ಯವಾಗಿ ಎಲ್ಲಾ ಕಡೆ ಬೆಳೆಸ್ಕೋಬಹುದು. ಇದು ಬೆಳೆಯೋದ್ರಿಂದ ಇನ್ನೊಂದೇನು ಉದ್ದೇಶ ಅಂತಂದ್ರೆ ನಮ್ಗೆ ಮಣ್ಣು ಸೌಕಲಾಗದಿರ ಬದುಗಳೇನು ಹಾಕಿರ್ತೀವಿ ಅದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತೆ ಮಣ್ಣನ್ನ ಸುಧಾರಿಸುತ್ತೆ, ಅಲ್ಲೇ ಜಾಗದಲ್ಲಿ ಉಳಿಸುತ್ತೆ, ಅದರ ಒಂದು ಬೇರು ಏನಿರುತ್ತೆ ಮಣ್ಣನ್ನ ಹಿಡಿಟ್ಕೊಳ್ಳುತ್ತೆ. ಹಾಗಾಗಿ ಅದ್ರ ಜೊತೆಗೆ ನಮಗೆ ಹಸುಗಳಿಗೆ ಬೇಕಾದಂತ ಹುಲ್ಲು ಸಾಕಷ್ಟು ಪ್ರಮಾಣದಲ್ಲಿ ಹೈಬ್ರಿಡ್ ನೇಪಿಯರ್ ಹುಲ್ಲನ್ನ ನಾವು ಒಂದು ಬದುಗಳ ಮೇಲೆ ಬೆಳೆಸ್ಕೊಂಡು ಕೊನೆ ಪಕ್ಷ ಒಂದು 3 ಕಟಿಂಗ್ ಆದ್ರೂ ನಾವು ತಗೋಬಹುದು. ಅಂದ್ರೆ 3 ಸಲ ಆದ್ರೂ ಕೂಡ ಹಂತ ಹಂತವಾಗಿ ನಾವು ಈ ಒಂದು ಮಳೆ ಆಶ್ರಯದಲ್ಲೇ ನಾವು ಬೆಳೆನ ತಕೋಬಹುದು. ಈ ರೀತಿ ಮಾಡಿದಾಗ ಸಾವಯವ ಅಂಶ ಕೂಡ ಹೆಚ್ಚಾಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಅದರ ಒಂದು ಬೇರುಗಳು ಕೊಳತು ಭೂಮಿಗೆ ಸೇರೋದ್ರಿಂದ ಸಾವಯವ ಅಂಶ ಕೂಡ ಹೆಚ್ಚಾಗಿ ಮಣ್ಣಲ್ಲಿ ಸುಸ್ಥಿರ ಕೃಷಿಗೆ ಒಂದು ಉತ್ತಮ ಮಾರ್ಗೋಪಾಯ ಅಂತ ನಾವು ಹೇಳ್ಬೋದಾಗಿದೆ. ಈ ಮಾವಿನ ತೋಟದ ಜೊತೆ ಏನೇನು ಉಪಕಸುಬುಗಳು ಮಾಡಬೇಕು ಮಾಡಬಹುದು ಅಂತ ನಾವು ಕರೆಕ್ಟ್ ಆಗಿ ನಾವು ಯೋಚನೆ ಮಾಡಿದ್ದೆ ಆದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಮಾವಿನ ಬೆಳೆ ಹಿಂದಿನ ಕಾಲದಿಂದನೂ ನಾವು ಒಂದು 30-30 ಅಡಿಗೆ ಅಂತರದಲ್ಲಿ ಬೆಳೀತಾ ಇದ್ದೀವಿ. ಅವು ಹಳೆ ಮಳೆಗಳೆಲ್ಲ ಈಗ ಯಾರು ಅದಕ್ಕಿಂತ ಕಮ್ಮಿ ಹಾಕಿಲ್ಲ ಸಾಮಾನ್ಯವಾಗಿ ಹೇಳಿ ನೋಡೋಕೋದ್ರೆ. ಸೊ ಹೀಗಾಗಿ ಕೊನೆ ಪಕ್ಷ ಒಂದು 20-25 ಅಡಿ ಕೂಡ ಸುಮಾರು ಜಾಗದಲ್ಲಿ ಇರೋದು ಕಡಿಮೆ, ಹೆಚ್ಚಾಗಿ 30 ಅಡಿ ಇರೋದೇ ಜಾಸ್ತಿ. ಇಂತಹ ಮನೆಗಳಲ್ಲಿ 1 ಹೆಕ್ಟರ್ ಜಮೀನಲ್ಲಿ ನಾವು ನೋಡೋದೇ ಆದ್ರೆ ಸಾಮಾನ್ಯವಾಗಿ ಮಾವಲ್ಲಿ ನಾವು ಎಷ್ಟು ಜಾಗ ಉಪಯೋಗಿಸ್ತೀವಿ ಅಂದ್ರೆ ಒಂದು 2.5 ಎಕರೆ ಜಮೀನು ಅಂದ್ರೆ 1 ಹೆಕ್ಟರ್ ಜಮೀನಲ್ಲಿ ನಾವು ತಗೊಂಡಾಗ ಮಾವು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸುವಂತಹ ಜಮೀನು ಅಂದ್ರೆ ಸಾಮಾನ್ಯವಾಗಿ 1,300 ಸ್ಕ್ವೇರ್ ಮೀಟರ್ ಅಂತ ಹೇಳ್ಬಹುದು. ಅಂದ್ರೆ 13% ಮಾತ್ರ ಜಾಗ ಮಾತ್ರ ಉಪಯೋಗಿಸಿಕೊಳ್ಳುತ್ತೆ, ಮಿಕ್ಕಿದ್ದ ಜಮೀನೆಲ್ಲ ಮಧ್ಯೆ ಹುಲ್ಲು ಬೆಳ್ಕೊಂಡು ವೇಸ್ಟ್ ಆಗ್ತಾ ಇರುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ತಾವೊಂದು ಬೇರಿನ ಒಂದು ವಿಸ್ತೀರ್ಣ ಅಥವಾ ಬೇರು ಎಲ್ಲಿವರೆಗೆ ಪ್ರಚರಿಸಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಆ ಜಮೀನನ್ನು ಬಿಟ್ಟು ಮಿಕ್ಕಿದ ಜಮೀನಲ್ಲಿ ನಾವು ಈ ಅಂತರ ಬೆಳೆಯನ್ನು ಬೆಳೆದಿದ್ದೆ ಆದ್ರೆ ಮಾವುಗೂ ತೊಂದರೆ ಇಲ್ದಿರ ಅಂತರ ಬೆಳೆಗಳನ್ನು ತಗೊಳ್ಳೋದಕ್ಕೆ ಬಹಳ ಉಪಯೋಗ ಆಗುತ್ತೆ. ಈ ಒಂದು ಅಂತರ ಬೆಳೆಯಾಗಿ ನಾನು ಹೇಳ್ತಾ ಇದ್ದೆ, ಈ ಬದುಗಳ ಮೇಲೆ ಕೂಡ ನಾವು ಹೈಬ್ರಿಡ್ ನೀರು ಬೆಳೆಸಬಹುದು ಅಂತ. ಸಾಮಾನ್ಯವಾಗಿ ಒಂದು ಹಸು ಇಟ್ಕೋಬೇಕು ಅಂತಂದ್ರೆ ದಿವಸಕ್ಕೆ ಒಂದು 25-30 kg ಅಷ್ಟು ಹಸಿ ಹುಲ್ಲು ಬೇಕು ಒಂದು ಹಸುಗೆ ಅಂತ ನಾವು ಅಂದಾಜು ಮಾಡಿದ್ದೀವಿ. ಈಗ ಒಂದು ವರ್ಷದಲ್ಲಿ ಎಷ್ಟು ಹಸಿ ಹುಲ್ಲು ಬೇಕಾಗತ್ತೆ, ಒಂದು 2 ಹಸು ಆದ್ರೂ ಒಂದು ಹೆಕ್ಟರ್ ಜಮೀನಲ್ಲಿ ನಾವು ಮಾವು ಜೊತೆ ನಾವು ಒಂದು ಅದನ್ನ ನಾವು ಪಾಲನೆ ಮಾಡಬೇಕಾದ್ರೆ ದಿವಸಕ್ಕೆ ಒಂದು 50 kg ಅಷ್ಟು ಹಸಿ ಹುಲ್ಲು ಬೇಕಾಗತ್ತೆ. ಸೊ ಆ ಹಸಿ ಹುಲ್ಲನ್ನ 50 kg ಹಸಿ ಹುಲ್ಲನ್ನ ಆದಷ್ಟು ದಿವಸನೂ ನಾವು ಹೆಚ್ಚು ಈ ಕೃಷಿ ಜಮೀನಲ್ಲಿ ಕೂಡ ಹೇಗೆ ನಾವು ಅದನ್ನ ಬೆಳೆಸೋದು ಅಂತ ನಾವೊಂದು ಅಂದಾಜು ಮಾಡಿದಾಗ ನಮಗೆ ಗೊತ್ತಿರೋ ಹಾಗೆ ಒಂದು ಸುಮಾರು ಒಂದು 500 ಚದುರ ಮೀಟರ್ನಲ್ಲಿ ನಾವು ಈ ಒಂದು ಹುಲ್ಲನ್ನ ನಾವು ಬೆಳೆಸ್ಕೋಬೇಕಾಗತ್ತೆ, ಅಂದ್ರೆ ಮಾವಿನ ಒಂದು ಬೇರನ್ನ ಬಿಟ್ಟು. ಅದೇ ತರ ಈ ಹಸುಗಳಿಗೆ ಈ 25-30 kg ಅಷ್ಟು ಹಸಿ ಹುಲ್ಲು ಜೊತೆಗೆ ಒಂದು 5-10 kg ಅಷ್ಟು ಒಣಹುಲ್ಲು, ಅದು ನಮ್ಗೆ ಗೊತ್ತಿದೆ ರಾಗಿ ಬೆಳೆದಾಗ ಸಾಮಾನ್ಯವಾಗಿ ರಾಗಿ ಹುಲ್ಲು ಸಿಕ್ಕೇ ಸಿಗುತ್ತೆ, ಆ ತರದ ಒಂದು ಹೆಚ್ಚು ಫೈಬರ್ ಕಂಟೆಂಟ್ ಅಂತ ಹೇಳ್ತೀವಿ. ಸೊ ಈ ಹಸಿ ಹುಲ್ಲನ್ನ ಜೊತೆಗೆ ಒಂದು 5-10 kg ಒಣಹುಲ್ಲು ಕೂಡ ನಾನು ದಿವಸಕ್ಕೆ ಈ ಹಸಿ ಹುಲ್ಲು ಜೊತೆ ಕೊಡಬೇಕಾಗತ್ತೆ. ಅದೇ ತರ ಈ ಅಂತರ ಬೆಳೆಯದೇ ಬೆಳೆದಾಗ ಮುಖ್ಯವಾಗಿ ಈ ಹಸಿ ಹುಲ್ಲು ಜೊತೆಗೆ ನಾವೇನಾದ್ರೂ ಸುಭಾ ಹುಲ್ಲು ಗಿಡಗಳಾಗ್ಲಿ ಅಥವಾ ಒಂದು ಅಗಸೆ ಗಿಡಗಳಾಗ್ಲಿ ಆ ತರ ಒಂದು ಹಸುಗಳಿಗೆ ಮೇವಾಗುವಂತ ಗಿಡಗಳನ್ನ ತೋಟ ಸುತ್ತ ಬೆಳೆಸಿ ಅದನ್ನ ಹತ್ತತ್ರ ಬೆಳೆಸೋದು ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಅಂದ್ರೆ ಕೆಲಸ ಅಲ್ಲೊಂದಲ್ಲೊಂದು ಹಾಕಿರ್ತೀವಿ, ಅದಕ್ಕಿಂತ ಮುಖ್ಯವಾಗಿ 1 ಮೀಟರ್ ಅಂತರದಲ್ಲಿ ಪಕ್ಕಪಕ್ಕದಲ್ಲೇ ಬೆಳೆಸಿ, ಸೊ ಅದನ್ನ ಒಂದು 4 ಅಡಿ ಎತ್ತರದ ಬೆಳೆದಾಗ ಕಟ್ ಮಾಡಿ ಕೊಂಬೆಗಳು ಬರೋವಾಗ ಮಾಡಿಕೊಂಡು ಪಕ್ಕದ ಪಕ್ಕದ ಕೊಂಬೆಗಳು ತಗಲೋಗ ಮಾಡಿದ್ರೆ ಸುತ್ತ ಒಂದು ನಮ್ಗೆ ಈ ಬಯೋಫೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಬೇಲಿ ಆದಂಗೆ ಆಗುತ್ತೆ ತೋಟ ಸುತ್ತ. ಅದನ್ನ 4 ಅಡಿ ಎತ್ತರದಲ್ಲಿ ನಾವು ಅಂದ್ರೆ ಒಂದು ಸುತ್ತ ಮೇವಿನ ಬೆಳೆಯಾಗಿ ಉಪಯೋಗಿಸ್ಕೊಂಡು ಅದ್ ಮೇಲೆ ಬರುವಂತಹ ಕಪ್ಲ ಏನಿರುತ್ತೆ ಅದನ್ನ ನಾವು ಹಂತ ಹಂತವಾಗಿ ನಾವು ಈ ಒಂದು ಹಸುಗಳಿಗೆ ಮೇವಾಗಿ ಕೂಡ ಉಪಯೋಗಿಸಬಹುದು. ಇನ್ನೊಂದು ನಮಗೆ ಮುಖ್ಯವಾಗಿ ಗೊತ್ತಿರುವಂತಹ ವಿಚಾರ ಅಂತಂದ್ರೆ ಈ ಹೈನುಗಾರಿಕೆಯಲ್ಲಿ ಹುಲ್ಲಿನ ಜೊತೆ ಅಂದ್ರೆ ಈ ಹೈಬ್ರಿಡ್ ನೇಪಿಯರ್ ಹುಲ್ಲಿನ ಜೊತೆ ನಾವು ಈ ಒಂದು ದ್ವಿದಳ ಧಾನ್ಯ ಬೆಳೆಗಳಾದಂತಹ ಈ ಸುಭಾ ಹುಲ್ಲು ಇರ್ಬೋದು ಅಥವಾ ನಮಗೆ ಬೇರೆ ಯಾವುದೇ ಒಂದು ದ್ವಿದಳ ಧಾನ್ಯದ ಹುಲ್ಲು ಇರ್ಬೋದು ಅಂತದನ್ನ ಮಿಕ್ಸ್ ಮಾಡಿಕೊಟ್ಟಾಗ ಪ್ರೋಟೀನ್ ಅಂಶ ಕೂಡ ಹಸುಗಳಿಗೆ ಸಿಗೋದ್ರಿಂದ ಈವನ್ ಇದರಲ್ಲಿ ಏನು ನಾವು ಡೈರಿಯಿಂದ ಫೀಡ್ ತಗೊಳ್ಳೋದಿರುತ್ತೆ ಆ ಫೀಡ್ ಜೊತೆಗೆ ಇದನ್ನ ಸ್ವಲ್ಪ ನಾವು ಸೇರಿಸಿದಾಗ ಈವನ್ ಫೀಡ್ ಅಂಶ ಸ್ವಲ್ಪ ಹಸುಗಳಿಗೆ ಕಮ್ಮಿ ಆದ್ರೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಹಸು ಹಾಲು ಕೊಡೋದನ್ನ ನಾವು ಅಬ್ಸರ್ವ್ ಮಾಡಿದೀವಿ. ಅದೇ ತರ ನಾವು ಮಾಡಿದ ಒಂದು ಸಂಶೋಧನೆ ಪ್ರಕಾರ ಕೊನೆಗೆ ಒಂದು ಹಸುವಿಂದ ದಿನಕ್ಕೆ 1-10 liter ಆದ್ರೂ ನಾವು 2-10 liter ಆದ್ರೂ ಒಂದು ಹಾಲು ತಗೊಂಡಿದ್ದೆ ಆದ್ರೆ ಅಂದ್ರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ 360 ದಿವಸ ಹಾಲು ತಗೊಳ್ಳೋದು ಕಷ್ಟ ಇದೆ, ಕೊನೆ ಪಕ್ಷ ಒಂದು 210 ದಿವಸ ಅಂದ್ರೆ ಒಂದು 12 ತಿಂಗಳು 12 ತಿಂಗಳಲ್ಲಿ 7 ತಿಂಗಳಾದ್ರೂ ನಾವು ಸತತವಾಗಿ ಹಾಲು ತಗೊಂಡಿದ್ದೆ ಆದ್ರೆ ಸುಮಾರುವಾಗಿ ಒಂದು 15,000 ಒಂದು ತಿಂಗಳಿಗೆ ನಾವು ಲಾಭ ಗಳಿಸಬಹುದು. ಸೊ ನಾವು ಮುಖ್ಯವಾಗಿ ಹೆಚ್ಚು ಸಗಣಿಯನ್ನು ಕೂಡ ನಾವು ಅದೇ ತೋಟದಲ್ಲೇ ಬೆಳೆಸ್ಕೊಂತೀವಿ. ಸೊ ಈ ಸಗಣಿ ಹೆಚ್ಚಾಗಿ ನಮ್ಗೆ ಸಿಗೋದ್ರಿಂದ ಅಲ್ಲೇ ನಾವು ಸಗಣಿಯನ್ನು ಉಪಯೋಗಿಸ್ಕೊಂಡು ಒಂದು ಕೊಟ್ಟಿಗೆ ಗೊಬ್ಬರ ಮಾಡ್ಕೋಬಹುದು, ಅದೇ ತರ ಎರೆಹುಳ ಗೊಬ್ಬರ ಮಾಡ್ಕೋಬಹುದು. ನಮ್ಮ ಸಂಶೋಧನೆ ಸಂಸ್ಥೆಯಲ್ಲಿ ಎರೆಹುಳು ಗೊಬ್ಬರನ ವಿಶೇಷವಾಗಿ ತಯಾರು ಮಾಡಿದ್ದೀವಿ. ಎರೆಹುಳು ಗೊಬ್ಬರ ಮಾಡ್ಲಿಕ್ಕೆ ಹೆಚ್ಚು ಏನು ನಮ್ಗೆ ರೈತರಿಗೆ ಏನು ಹೆಚ್ಚು ಖರ್ಚು ಏನು ಬರಲ್ಲ, ಮೇಲೆ ಒಂದು ಹೊದಿಕೆ ಒರೆಸಬೇಕು, ಒಂದು ಸಿಂಪಲ್ ಶೀಟ್ ಕೂಡ ಹಾಕೋಬಹುದು, ಅದಕ್ಕೆ ಒಂದು ತಂಬುಗಳ ತರ ಯಾವ್ದಾದ್ರು ಕಡ್ಡಿಗಳು ನಿಲ್ಲಿಸಿ ಅದ್ರ ಮೇಲೆ ಒಂದು ತೆಂಗಿನ ಗರಿಗಳು ಹಾಕೊಂಡು ಕಡ್ಡಿಗಳ ಮೇಲೆ ಅದ್ರ ಮೇಲೆ ಒಂದು ಸಿಂಪಲ್ ಶೀಟ್ ಹಾಕೊಂಡು ಕೆಳಗಡೆ ಒಂದು 4 ತೊಟ್ಟಿ ಮಾಡ್ಕೊಂಡ್ರೆ ಹಂತ ಹಂತವಾಗಿ ನಾವು ಎರೆಹುಳು ಗೊಬ್ಬರವನ್ನು ಮಾಡಿಸ್ಕೋಬಹುದು. ರೈತರಿಗೆ ಎರೆಹುಳು ಕಲ್ಚರ್ ಅಂದ್ರೆ ಮಿಕ್ಸ್ಡ್ ಕಲ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಆ ತರದ ಒಂದು ಹುಳುಗಳು ನಮ್ಮ ಡಿಕೆವಿಗೆಲ್ಲೂ ಸಿಗುತ್ತೆ, ನಮ್ಮ ಸಂಶೋಧನೆ ಸಂಸ್ಥೆಯಲ್ಲೂ ಸಿಗುತ್ತೆ. ಈ ತರ ಮಾಡೋದ್ರಿಂದ ಎರೆಹುಳು ಗೊಬ್ಬರನ ಅದೇ ತಾಕುಗಳಲ್ಲಿ ಎಲ್ಲಿ ನಾವು ಮಾವು ಬೆಳೆಸಿರ್ತೀವಿ ಅಲ್ಲೇ ಬೆಳೆಸ್ಕೊಂಡು ಅಲ್ಲೇ ನಾವು ಮತ್ತೆ ಉಪಯೋಗಿಸಿದಾಗ ನಮ್ಮ ಒಂದು ಪೋಷಕಾಂಶಗಳು ಕೊರತೆನೂ ನೀಗುತ್ತೆ, ನಮಗೆ ಗೊಬ್ಬರ ಅಲ್ಲೇ ಸಿಗೋದ್ರಿಂದ ನಾವು ಬೇರೆ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡೋದು ಕಮ್ಮಿ ಆಗುತ್ತೆ, ಹಾಗಾಗಿ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಈ ತರ ಕಂಟಿನ್ಯೂಸ್ ಮಾಡಿದಾಗ ನಮ್ಗೆ ಏನು ಉದ್ದೇಶ ಅಂತಂದ್ರೆ ಮುಖ್ಯವಾಗಿ ಭೂಮಿಯ ಫಲವತ್ತತೆಯನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚು ಹೆಚ್ಚಾಗಿ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಈಗ ಆಗ್ಲೇ ಹೇಳಿದೆ ನಿಮ್ಗೆ ಭೂಮಿ ಬರ್ಡ್ ಆಗ್ತಾ ಇದೆ ಅಂತೇಳಿ, ಹೆಚ್ಚು ಫಲವತ್ತತೆಯನ್ನ ನಾವು ಇಟ್ಕೊಂಡಿದ್ದೆ ಆದ್ರೆ ಅಥವಾ ಮೇಂಟೈನ್ ಮಾಡಿದ್ದೆ ಆದ್ರೆ ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ಸಾವಯವ ಅಂಶ ಅನ್ನೋದು ಏನ್ ಹೇಳ್ತೀವಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಇದು ಬಹಳ ಮುಖ್ಯವಾದ್ದು. ಸಾವಯವ ಅಂಶ ಮಣ್ಣಲ್ಲಿ ಇದ್ದಿದೆ ಆದ್ರೆ ಆ ಅಂತರ ಬೆಳೆ ಪದ್ಧತಿಯಿಂದ 38% ನಾವು ಜಾಸ್ತಿ ಮಾಡಬಹುದು ಅಂತ ನಮ್ಮ ಸಂಶೋಧನೆಯಿಂದ ಕಂಡು ಬಂದಿದೆ. ಅದು ಮಣ್ಣಿನ ಒಂದು ಪರೀಕ್ಷೆ ಆಧರಿಸಿ, ಅಂದ್ರೆ ಮಣ್ಣಿನ ಪರೀಕ್ಷೆ ಈಗ ಎಲ್ಲಾ ಕಡೆ ಡಿಪಾರ್ಟ್ಮೆಂಟ್ಸ್ ಕೂಡ ಈಗ ಮಾಡ್ತಾ ಇದೆ, ಅಂತ ಒಂದು ಮಣ್ಣಿನ ಪರೀಕ್ಷೆ ಆಧರಿಸಿ ನಾವೇನಾದ್ರೂ ಈ ಸಾರಜನಕ ಆಗಲಿ ರಂಜಕ ಆಗಲಿ ಪೊಟ್ಯಾಶ್ ಆಗಲಿ ಇದನ್ನ ಸಮ ಪ್ರಮಾಣದಲ್ಲಿ ಅಂದ್ರೆ ಸಮತೋಲನ ರೀತಿಯಲ್ಲಿ ನಾವು ಮಾವಿಗೆ ಕೊಟ್ಟಿದ್ದೆ ಆದ್ರೆ ಅಂತರ ಬೆಳೆಗಳಿಗೂ ಮತ್ತೆ ಮಾವಿಗೂ ಎರಡಕ್ಕೂ ಉಪಯೋಗ ಆಗಿ ಸಾಮಾನ್ಯವಾಗಿ ನಾವು ಹೆಚ್ಚು ಒಂದು ಫಲವನ್ನ ನಾವು ನಿರೀಕ್ಷಿಸ ಮಾಡಬಹುದು. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೈನುಗಾರಿಕೆ ಎರೆಹುಳು ಮತ್ತೆ ಉಪಕಸುಬುಗಳು, ತೋಟಕ್ಕೆ ಬೇಕಾಗುವಂತಹ ಸಾವಯವ ಗೊಬ್ಬರ, ತೋಟದಲ್ಲೇ ಲಭ್ಯವಾಗಿ ನಾವು ಖರ್ಚನ್ನು ಸಹ ಸಾಮಾನ್ಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಈ ರೀತಿ ನಾವು ಮಾಡಿದ್ದೇ ಆದ್ರೆ ಮುಂದೆ ನಮಗೆ ಸಾಕಷ್ಟು ಉತ್ಪನ್ನಗಳು ಜಾಸ್ತಿ ಆಗದಿದ್ದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗಿ ಒಂದು 3 ವರ್ಷ 4 ವರ್ಷ 5 ವರ್ಷ ಈ ತರ ಸತತವಾಗಿ ಮಾಡ್ತಾ ಹೋದಾಗ ಫಲವತ್ತತೆ ಹೆಚ್ಚಾದಾಗ ಮಾವಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಈ ಮಾವಿನ ಮಧ್ಯೆ ಅಧಿಕ ಸಾಂದ್ರತೆಯಲ್ಲಿ ಬೆಳೆದಂತಹ ಒಂದು ಅಂತರ ಬೆಳೆಗಳನ್ನು ಕೂಡ ಬೆಳೆಯಕ್ಕೆ ಆಗುತ್ತಾ ಅಂತ ನಾವು ಒಂದು ಬೇಕಾದ್ರೆ ವಿಚಾರ ಮಾಡಬಹುದು. ಅಂದ್ರೆ ಈ ಮೊದಲು ಏನಾಗ್ತಾ ಇತ್ತು ಅಂದ್ರೆ ಒಂದು 30 ಅಡಿ 30 ಅಡಿಗೆ ಮಾವು ಆಗ್ತಾ ಇದ್ರು. ಈಗ ಕೆಲವರು ಅದನ್ನ ಕಡಿಮೆ ಮಾಡಬೇಕು ಅಂತ ಹೊಸದಾಗಿ ಈಗ 5 ಮೀಟರ್ ಅಂದ್ರೆ 15 ಅಡಿಗೆ ಸಾಮಾನ್ಯವಾಗಿ ಸ್ವಲ್ಪ ಮಧ್ಯಮ ಸಾಂದ್ರತೆ ಅಂತ ಹೇಳ್ಬೋದು ಇಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಮಾವನ್ನ ಬೆಳೆಸ್ತಾ ಇದ್ದಾರೆ. ಹೊಸದಾಗಿ ಬೆಳೆಸ್ತಾ ಇರೋದು ಅದು ಸಣ್ಣ ಗಿಡಗಳಿರುತ್ತೆ, ಯೂಶಲಿ ಒಂದು 5 ರಿಂದ 10 ವರ್ಷ ಇರ್ಬೋದು ಜಾಸ್ತಿ ಅಂದ್ರೆ. ಸೊ ಇಂತಹ ಒಂದು ಕಸಿ ಮಾಡಿದ ಸಸಿಗಳು ಸಾಮಾನ್ಯವಾಗಿ ಇವೆಲ್ಲ ಒಂದು ಕೊಡೆ ಆಕಾರದಲ್ಲಿ ಒಂದು ಶೇಪ್ ಇರುತ್ತೆ. ಹಾಗಾಗಿ ಸೊ ಈಗ ಇವು ಹೆಚ್ಚು ಒಂದು ದೊಡ್ಡ ಮರದ ಹಾಗೆ ಬೆಳೆಯಲ್ಲ. ಸೊ ಇದರಲ್ಲೂ ಕೂಡ ಸಾಕಷ್ಟು ಮಧ್ಯ ಜಾಗ ಅಂತರ ಬೆಳೆಯಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ಇರುತ್ತೆ. ಈ ನೈಸರ್ಗಿಕ ಸಂಪನ್ಮೂಲಗಳು ಗಾಳಿ ಇರ್ಬೋದು, ಬೆಳಕು ಇರ್ಬೋದು, ಜಾಗ ಇರ್ಬೋದು, ನೀರು ಇರ್ಬೋದು, ಇಂತಹ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ಈ ಅಂತರ ಬೆಳೆಗಳನ್ನು ಬೆಳಿಬಹುದು. ಇಂತಹ ಒಂದು ಸಮಯದಲ್ಲಿ ಕೂಡ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಈಗ 1 ವರ್ಷದ ಮಾವ 2 ವರ್ಷದ ಮಾವ 5 ವರ್ಷದ ಮಾವ ಅಥವಾ 10 ವರ್ಷದ 15 ವರ್ಷದ ಅಲ್ಲಿ ಮಧ್ಯೆ ಎಷ್ಟು ಜಾಗ ಖಾಲಿ ಇದೆ ಅದರಲ್ಲಿ ಆಯಾ ವಯಸ್ಸಿಗೆ ತಕ್ಕಂತೆ ಆ ಬೇರಿನ ಬೆಳವಣಿಗೆ ಎಷ್ಟಿದೆ, ಸಾಮಾನ್ಯವಾಗಿ 3 ಅಡಿ ಹೋಗಿದೆಯಾ ಬುಡದಿಂದ ಅಥವಾ 5 ಅಡಿ ಇದೆಯಾ 10 ಅಡಿ ಇದೆಯಾ, ಈ ತರ ಒಂದು ಬೇರಿನ ಒಂದು ಬೆಳವಣಿಗೆ ಆಧರಿಸಿ ಅದಕ್ಕೆ ಸರಿಯಾದ ಒಂದು ಪಾತಿಗಳನ್ನು ಮಾಡಿ ಆ ಪಾತಿಗಳಿಗೆ ಸರಿಯಾಗಿ ಪೈಪೋಟಿ ನೀಡದೆ ಉಳಿದ ಜಾಗದಲ್ಲಿ ಮಾತ್ರ ನಾವು ಅಂತರ ಬೆಳೆದಿದ್ದೆ ಆದ್ರೆ ಮಾವುಗೂ ತೊಂದರೆ ಇಲ್ಲ ಮತ್ತೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಇಳುವರಿಯನ್ನ ಅಂತರ ಬೆಳೆಯಿಂದ ನಾವು ನಿರೀಕ್ಷೆ ಮಾಡಬಹುದು. ಅದರಲ್ಲೂ ಮುಖ್ಯವಾಗಿ ನಾವೀಗ ಹಣ್ಣಿನ ಬೆಳೆಗಳು ಅಂತ ಇಟ್ಕೊಳ್ಳಿ, ಪಪ್ಪಾಯ ಅಫ್ಕೋರ್ಸ್ 2 ವರ್ಷದಲ್ಲಿ ಪಪ್ಪಾಯ ಮುಗಿಯುತ್ತೆ. ಅದೇ ತರ ತರಕಾರಿ ಬೆಳೆಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಹುರುಳಿ ಇರ್ಬೋದು, ಅವರೇ ಇರ್ಬೋದು, ಅಲಸಂದಿ ಇರ್ಬೋದು, ನೆಲ್ಲವರೇ ಇರ್ಬೋದು, ಗೋರಿಕಾಯಿ ಇರ್ಬೋದು, ನೀರು ಕಡಿಮೆ ಉಪಯೋಗಿಸಿಕೊಂಡು ಬರುವಂತಹ ಬೆಳೆಗಳನ್ನ ಮುಂಗಾರಿನ ಹಂಗಾಮಿನಲ್ಲೇ ನಾವು ಬಿತ್ತಿ ಹೆಚ್ಚು ಲಾಭ ಗಳಿಸಬಹುದು ಅಂತೇಳಿ ನಮಗೆ ತಿಳಿದು ಬಂದಿದೆ. ಇದೇ ತರ ಕೆಲವರು ಈ ಒಂದು ಟೊಮ್ಯಾಟೊ, ಮೆಣಸಿನಕಾಯಿ, ಬೆಂಡೆಕಾಯಿ ಈ ತರ ತರಕಾರಿಗಳನ್ನು ಕೂಡ ಒಂದು ಖುಷ್ಕಿ ಜಮೀನಿನಲ್ಲೇ ಅಂದ್ರೆ ಮಾವಿನ ಮಧ್ಯದಲ್ಲೇ ಬೆಳೆಸಿ ಹೆಚ್ಚು ಲಾಭ ಗಳಿಸಿದವರು ನಾವು ನೋಡ್ತಾ ಇದೀವಿ. ಈ ಒಂದು ಅತಿ ಸಾಂದ್ರತೆ ಇರುವಂತಹ ಮಾವಿನ ತೋಟದಲ್ಲೂ ಕೂಡ ನಾವು ಅಂತರ ಬೆಳೆಯಾಗಿ ಮಾಡೋದಕ್ಕೆ ಒಂದು ಸ್ಕೋಪ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದು ಅವಕಾಶಗಳಿದೆ. ಸೊ ಅದೇ ತರ ಈ ಅತಿ ಸಾಂದ್ರತೆ ಅಂತ ಹೇಳ್ತೀವಿ, ಅತಿ ಸಾಂದ್ರತೆ ಅಂದ್ರೆ ಏನು, ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾವಿನ ಗಿಡಗಳನ್ನ 1 ಎಕರೆಯಲ್ಲಿ ಕೂರಿಸೋದು, 3 ಮೀಟರ್ ಸಾಲಿನ ಸಾಲಿಗೆ, 1.5 ಮೀಟರ್ ಗಿಡದಿಂದ ಗಿಡಕ್ಕೆ ಸಾಲಲ್ಲಿ ಈ ತರ ಅತಿ ಹೆಚ್ಚು ಸಾಂದ್ರತೆ ಮಾಡಾಗ ಅಂತ ಒಂದು ಕಂಡೀಷನ್ ಅಲ್ಲಿ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಅಂತರ ಬೆಳೆಗೆ ಸಾಕಷ್ಟು ಅವಕಾಶಗಳು ಇರೋದಿಲ್ಲ. ಮೊದಲನೇ 2 ವರ್ಷ ಬಿಟ್ಟರೆ ಮಿಕ್ಕಿದ ಎಲ್ಲಾ ಜಾಗಗಳಲ್ಲೂ ನಾವು ಈ ಒಂದು ಅಂತರ ಬೆಳೆ ಬೆಳೆಯೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅವಕಾಶಗಳಿದೆ ಮಾವಿನಲ್ಲಿ ಅಂತ ಹೇಳ್ಬೋದು. ಈ ಅಂತರ ಬೆಳೆ ಬೆಳೆಯೋದ್ರಿಂದ ಮುಖ್ಯವಾದ ಬೆಳೆ ನಮ್ದು ಯಾವುದು, ಮಾವು. ಅದರಿಂದ ಏನಾದರೂ ನಮಗೆ ದುಷ್ಪರಿಣಾಮ ಆಗುತ್ತಾ ಅಂತ ನಾವು ವಿಚಾರ ಮಾಡಿದಾಗ ಈ ಅಂತರ ಬೆಳೆ ಸಾಮಾನ್ಯವಾಗಿ ಈಗ ಒಂದು ಮೇವಿನ ಬೆಳೆ ಅಂತ ಇಟ್ಕೊಳ್ಳಿ. ಮೇವಿನ ಬೆಳೆ ಅಂದ್ರೆ ಈಗ ಸಾಕಷ್ಟು ಹೈಬ್ರಿಡ್ ನೇಪಿಯರ್ ಅಂತ ಹೇಳಿದೆ. ಸೊ ಈ ಹೈಬ್ರಿಡ್ ನೇಪಿಯರ್ ಅಂದ್ರೆ ಏನು, ಇದು ಹೆಚ್ಚು ಬೇಗ ಬೆಳೆಯೋದ್ರಿಂದ ಹೆಚ್ಚು ಒಂದು ಉತ್ಪನ್ನ ಕೊಡೋದ್ರಿಂದ ಸಾಕಷ್ಟು ಜಮೀನಲ್ಲಿರುವಂತಹ ಒಂದು ಪೋಷಕಾಂಶಗಳನ್ನ ಎಳೆಯುತ್ತೆ. ಅಂತಹ ಸಮಯದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಯ್ತು ಅಂದ್ರೆ ಮುಖ್ಯ ಬೆಳೆ ಮಾವುಗಾಗ್ಲಿ ಅಥವಾ ಅಂತರ ಬೆಳೆಗಳಾಗ್ಲಿ ಯಾವುದೇ ಕಾರಣಕ್ಕೂ ಎರಡಕ್ಕೂ ಮಧ್ಯೆ ಪೈಪೋಟಿ ನಾವು ತರಬಾರದು. ಅಂದ್ರೆ ಇದು ಮಾಡಬೇಕಾದ್ರೆ ಏನು ವಿಚಾರ ಮಾಡಬೇಕು ಅಂತಂದ್ರೆ ಆಯಾ ವಯಸ್ಸಿಗೆ ತಕ್ಕಂತೆ ಅದರ ಒಂದು ಬೆಳವಣಿಗೆ ಬೇರಿನ ಬೆಳವಣಿಗೆಯನ್ನು ಆಧರಿಸಿ ಸಕ್ರಿಯವಾಗಿ ಬೇರು ವಲಯ ಎಲ್ಲಿದೆ, ಎಲ್ಲಿ ನಮಗೆ ನೀರು ಮತ್ತು ಗೊಬ್ಬರ ಗಿಡ ಹೇಳಿತಾ ಇದೆ ಆ ಒಂದು ವಿಚಾರವನ್ನ ನಾವು ಮನಗಂಡು ಬೇರು ಬೆಳೆದಿರುವಂತದನ್ನ ಹೇಳಿದೆ ನಿಮ್ಗೆ ಆಗ್ಲೇನೆ. ಒಂದು 7 ಅಡಿವರೆಗೂ ಇರಬಹುದು ದೊಡ್ಡ ಮಾವಾದ್ರೆ, ಸಣ್ಣ ಮಾವಾದ್ರೆ ಈಗ ಒಂದು 5 ವರ್ಷದ ಮಾವು ಅಂತ ಇಟ್ಕೊಂಡ್ರೆ ಸುಮಾರು ಒಂದು 3 ರಿಂದ 4 ಅಡಿವರೆಗೂ ಇರಬಹುದು. ಈ ತರ ಆ ಒಂದು ವಯಸ್ಸನ್ನ ಆಧರಿಸಿ ಅದರ ಬೇರನ್ನ ನಿರ್ಧರಿಸಿ ಅದರ ಮುಖ್ಯದ ಜಮೀನಿನಲ್ಲಿ ಮಾತ್ರ ನಾವು ಈ ಒಂದು ಅಂತರ ಬೆಳೆಯನ್ನ ಬೆಳಿಬೇಕಾಗುತ್ತೆ. ಬೆಳೆದಾಗ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದಕ್ಕೆ ಬೆಳಕ್ಕೆ ಪೈಪೋಟಿ ಇಲ್ದಿರ ನೋಡ್ಕೊಂಡಾಗ ನಮ್ದು ಯಾವುದೇ ಕಾರಣಕ್ಕೂ ಮಾವಿನ ಒಂದು ಬೆಳೆ ಕೂಡ ಕಡಿಮೆ ಇಳುವರಿ ಇಲ್ದಿರೆ ಅಂತರ ಬೆಳೆ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ತರ ಶಿಫಾರಸು ಮಾಡಿದ ಸಾವಯವ ಗೊಬ್ಬರ ಇರ್ಬೋದು, ರಸಗೊಬ್ಬರ ಇರ್ಬೋದು, ಇವು ಪ್ರತ್ಯೇಕವಾಗಿ ಮುಖ್ಯ ಬೆಳೆಗಳಿಗೂ ಬೆಳೆಸಬೇಕು ಅಂದ್ರೆ ಮಾವುಗೂ ಬೆಳೆಸಬೇಕು, ಅಂತರ ಬೆಳೆಗಳಿಗೂ ಕೂಡ ಬೆಳೆಸಬೇಕು. ಸೊ ಈ ತರ ಮಾಡಿದಾಗ ಸಾಮಾನ್ಯವಾಗಿ ಯಾವುದೇ ಕಾರಣಕ್ಕೂ ನಮಗೆ ಇಳುವರಿ ಕಡಿಮೆ ಆಗಲ್ಲ. ಮಾವಿನ ಬೆಳೆ ಕಟಾವಿನ ನಂತರ ಚಾಟ್ನಿ ಮಾಡಿ ಅಂದ್ರೆ ಸಾಮಾನ್ಯವಾಗಿ ನಾವು ಮಾವಿನ ಸ್ವಲ್ಪ ಕತ್ತರಿಸ್ಕೋಬೇಕಾಗತ್ತೆ. ಈಗ ಒಣಗಿದ ಕೊಂಬೆಗಳಿರ್ಬೋದು ಅಥವಾ ಹುಳ ರೋಗ ಬಂದಿರುವಂತ ಕೊಂಬೆಗಳಿರ್ಬೋದು ಅಥವಾ ಈ ವರ್ಷ ನಮಗೆ ಬೆಳೆ ಬೆಳೆದ ಮೇಲೆ ಒಂದು ಅದೇ ಒಂದು ಕೊಂಬೆಗಳನ್ನ ಮತ್ತೆ ಹೊಸದಾಗಿ ಕೊಂಬೆಗಳು ಚಿಗಿರೋವರೆಗೆ ಸ್ವಲ್ಪ ಅದು ಒಣಗಿದ್ದಿರುತ್ತೆ ಇದ್ರೆ ಅದನ್ನ ನಾವು ತೆಗಿಬೇಕಾಗತ್ತೆ. ಅದೇ ತರ ಗಾಳಿ ಮತ್ತೆ ಬೆಳಕು ಸರಿಯಾಗಿ ಆಡಬೇಕು ಅಂತಂದ್ರೆ ನಾವು ಸೆಂಟ್ರಲ್ ಏನಾದ್ರೂ ಒಂದು ಗಿಡ ಏನಾದ್ರೂ ಕ್ರೋಢೀಕರಿಸಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಸಣ್ಣ ಕೊಂಬೆಗಳನ್ನ ಸೆಂಟರ್ ಅಂದ್ರೆ ಸೆಂಟರ್ ಪೋರ್ಷನ್ ಅಲ್ಲಿ ಅಂದ್ರೆ ಮೇಲೆ ತುದಿನಲ್ಲಿ ಒಂದು ಸಣ್ಣ ಕೊಂಬೆ ತೆಗಿಬೇಕಾಗುತ್ತೆ. ಈ ರೀತಿ ಒಂದು ಮುಂಜಾಗ್ರತೆ ತೆಗೆದುಕೊಂಡಾಗ ಮುಖ್ಯ ಬೆಳೆಗಳ ಮೇಲೆ ಆಗುವಂತಹ ಒಂದು ದುಷ್ಪರಿಣಾಮಗಳನ್ನ ನಾವು ಕಡಿಮೆ ಮಾಡಬಹುದು. ಇದಲ್ಲದೆ ಕೆಲವೊಂದು ಅಂತರ ಬೆಳೆಗಳು, ದ್ವಿದಳ ಧಾನ್ಯ ಜಾತಿಗಳು ಸೇರಿದಂತಹ ಒಂದು ಅಂತರ ಬೆಳೆಗಳನ್ನು ಬೆಳೆದಾಗ ಸೊ ಅದು ಒಂದು ತಪ್ಪಲು, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಈಗ ಬೀನ್ಸ್ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಡಾಲಿಕಾಸ್ ಅಂತ ಹೇಳ್ತೀವಿ, ಡಾಲಿಕಾಸ್ ಅಂದ್ರೆ ಏನು, ಈ ನೆಲ್ಲವರೆ, ಈ ತರ ಬೆಳೆಗಳನ್ನು ಬೆಳೆದಾಗ ಅಂತರ ಬೆಳೆಯಾಗಿ ಅದರ ತಪ್ಪಲು ಏನ್ ಸಿಗುತ್ತೆ, ಕಾಯಿ ತೆಗೆದ ಮೇಲೆ ತಪ್ಪಲು ಏನ್ ಸಿಗುತ್ತೆ, ಅದನ್ನು ಕೂಡ ನಾವು ಸಾವಯವ ಹೊದಿಕೆಯಾಗಿ ತಿರುಗಿಸುತ್ತಾ ಉಪಯೋಗಿಸಬಹುದು. ಸೊ ಈ ರೀತಿ ಮಾಡಿದಾಗ ಮುಖ್ಯ ಬೆಳೆಯಲ್ಲಿ ಯಾವುದೇ ಒಂದು ಇಳುವರಿಯ ಒಂದು ಕಡಿತ ಆಗದೆ ಒಳ್ಳೆಯ ನಾವು ಒಂದು ಇಳುವರಿಯನ್ನ ನಾವು ತೆಗೆಯಲಿಕ್ಕೆ ಮತ್ತೆ ಹೆಚ್ಚು ನಾವು ಲಾಭವನ್ನು ಗಳಿಸಲಿಕ್ಕೆ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ರೀತಿಗೂ ನಾವು ಮಾವಿನ ಬೆಳೆ ನಮಗೆ ಇಳುವರಿ ಕಡಿಮೆ ಆಗಲ್ಲ. ಸೊ ಆದ್ರೂ ಕೂಡ 5-10% ಇಳುವರಿ ಅಕಸ್ಮಾತ್ ಕಡಿಮೆ ಆದ್ರೂ ಕೂಡ ಒಟ್ಟಾರೆ ನಾವು ಲಾಭ ಅಂತ ನೋಡಿದಾಗ ಅಧಿಕ ನಿವ್ವಳ ಲಾಭವನ್ನ ನಾವು ಒಂದು ಈ ಸಮಗ್ರ ಕೃಷಿಯಲ್ಲಿ ಪಡಿಬಹುದು ಅಂತ ನಾನು ಈ ಮುಖಾಂತರ ಹೇಳಬಲ್ಲೆ. ಜೊತೆಗೆ ಮುಖ್ಯವಾಗಿ ರೈತರು ಮಾಡಬೇಕಾದ್ದೇನಂತಂದ್ರೆ, ಸೊ ಯಾವ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ರೆ ಮಾವು ಬೆಳೆ ಆಧಾರಿತ ಕೃಷಿಯಲ್ಲಿ ಆದಾಯನ ಹೆಚ್ಚು ವಿಚಾರ ಮಾಡ್ಕೋಬಹುದು ಅಂತ ನಾವು ವಿಚಾರ ಮಾಡಿದಾಗ ನಮ್ಮಲ್ಲಿ ನಡೆದ ಒಂದು ಸತತವಾಗಿ ಒಂದು 4 ವರ್ಷಗಳ ಕಾಲ ಇದೇ ಒಂದು ಸಂಶೋಧನೆಯಲ್ಲಿ ನಾವು ಮಾಡಿರೋ ಒಂದು ಸಂಶೋಧನೆಯ ಒಂದು ಮುಖ್ಯವಾದ ಅಂಶಗಳು ನಮಗೆ ಏನು ಬೆಳಕಿಗೆ ಬಂದಿದೆ ಅಂತಂದ್ರೆ, ಈ ಹೊಸದಾಗಿ ನೆಟ್ಟ ಮಾವಿನ ತೋಟದಲ್ಲಿ, ಅಂದ್ರೆ ಈಗ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಇಂತಹ ಒಂದು ಹೊಸದಾಗಿ ನೆಟ್ಟ ಮಾವಿನ ತೋಟದಲ್ಲಿ ಈ ತರಕಾರಿ ಬೆಳೆಗಳಾಗ್ಲಿ, ಅಲಸಂದಿ, ನೆಲ್ಲವರೆ ಮುಂತಾದ ಬೆಳೆಗಳನ್ನು ಬೆಳೆಯೋದು ಬಹಳ ಲಾಭದಾಯಕವಾಗಿದೆ ಅಂತ ನಮಗೆ ಗೊತ್ತಾಗಿದೆ. ಅದು ಅಫ್ಕೋರ್ಸ್ ಬೇಗ ನಾವು ಒಂದು ಸೀಸನ್ ಅಲ್ಲಿ, ಅಂದ್ರೆ ನಾವು ಎಲ್ಲಿ ಮಳೆ ಶುರುವಾಗುತ್ತೆ ಅದೇ ಸಮಯದಲ್ಲಿ ನಾವು ಬೇಗ ಆದಷ್ಟು ಬೇಗ ನಾವು ಒಂದು ಬೆಳೆ ಬೆಳೆದಿದ್ದೆ ಆದ್ರೆ ನಮಗೆ ಹೆಚ್ಚು ಲಾಭದಾಯಕ ಅಂತ ಗೊತ್ತಾಗಿದೆ. ಅದೇ ಹಳೆ ಮಾವಿನ ತೋಟಗಳಲ್ಲಿ, ಅಂದ್ರೆ ಒಂದು 30 ವರ್ಷ ಆಗಿರುವಂತಹ ತೋಟಗಳಲ್ಲಿ ತೊಗರಿ ಇರ್ಬೋದು, ಸಿಹಿ ಗೋವಿನ ಜೋಳ ಇರ್ಬೋದು, ಅಥವಾ ರಾಗಿ, ಇವು ಒಂದು ಉತ್ತಮವಾದ ಒಂದು ಅಂತರ ಬೆಳೆಗಳು ಅಂತ ನಮ್ಗೆ ಗೊತ್ತಾಗಿದೆ. ಅದೇ ತರ ಅಂತರ ಬೆಳೆಗಳಿಂದ ಮಾವಿನ ಮೇಲೆ ಏನು ದುಷ್ಪರಿಣಾಮ ಆಗದಿರಬೇಕಾದ್ರೆ ನಾನು ಹೇಳಿದಾಗೆ, ಸೊ ಮಾವಿನ ಬೇರೆ ಇರೋ ಕಡೆ ನಾವು ಅಂತರ ಬೆಳೆ ಬೆಳೆಯಬಾರದು ಅಂತ ಅದು ನಮಗೆ ಗೊತ್ತಾಗಿದೆ. ಅದೇ ತರ ಹೈನುಗಾರಿಕೆ ಉಪಕಸಬನ್ನು ನಾವು ತೆಗೆದುಕೊಂಡಿದ್ದೆ ಆದ್ರೆ ಎರೆಹುಳು ಗೊಬ್ಬರನೂ ತಯಾರಿಸಿ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬಹುದು ಅಂತೇಳಿ ನಮಗೆ ಇದ್ರ ಮುಖಾಂತರ ಗೊತ್ತಾಗಿದೆ. ಅದು ಅಲ್ಲದಿರ ಒಟ್ಟು ಸಮಗ್ರ ಕೃಷಿ ಪದ್ಧತಿಯಿಂದ ನಾವು ಮಾಡುವಂತಹ ಒಂದು ರೀಸೈಕ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಒಂದು ತ್ಯಾಜ್ಯ ವಸ್ತುಗಳನ್ನ ಮತ್ತೆ ಪುನಃ ಉಪಯೋಗ ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು ಒಂದು ಇಳುವರಿ ಸಿಕ್ಕಿ, ಸೊ ಹೆಚ್ಚು ಒಂದು ಲಾಭದಾಯಕವಾಗಿ ನಮಗೆ ಓವರ್ ಆಲ್ ಬೆನಿಫಿಟ್ ಅಂತ ಏನ್ ಹೇಳ್ತೀವಿ, ಓವರ್ ಆಲ್ ಬೆನಿಫಿಟ್ ಅಂದ್ರೆ ಏನು, ಹೆಚ್ಚು ನಿವ್ವಳ ಲಾಭ, ಒಂದು ಹೆಕ್ಟರ್ ಜಮೀನಿಂದ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಇದು ಬಹಳ ಹೆಲ್ಪ್ ಅಂದ್ರೆ ಸಹಾಯ ಮಾಡುತ್ತೆ. ಮತ್ತೆ ಇನ್ನೊಂದು ನೋಡ್ಬೇಕಾದ್ರೆ ಮಳೆಯಾಶ್ರಯದಲ್ಲಿ ಬೆಳೆದಂತಹ ಒಂದು ಹಳೆ ಮಾವನ್ನ ನಾವು ಸಂರಕ್ಷಣೆ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಮಾವು ನಮಗೆ ಮುಖ್ಯವಾದ ಬೆಳೆ, ಅದನ್ನ ನಾವು ಸಂರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಮಗೆ ಇಳುವರಿ ಕಡಿಮೆ ಆಗಬಾರ್ದು. ಅದರಿಂದ ಹಾಗಾಗಿ ಸೊ ನಾವು ಅದನ್ನ ಸುಧಾರಿತ ಕೃಷಿ ಪದ್ಧತಿಗಳನ್ನ ಅಳವಡಿಸಿ ನಾವು ಮಾವು ಬೆಳೆಯನ್ನು ಕೂಡ ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಕೊಯ್ಲಿನ ನಂತರ, ಅಂದ್ರೆ ಆವಾಗಲೇ ಹೇಳಿದೆ ನಿಮಗೆ, ಒಣಗಿದ ಕೊಂಬೆಗಳಿರ್ಬೋದು, ಅದ ಫಲ ನೀಡದಿರುವಂತಹ ಕೊಂಬೆಗಳಿರ್ಬೋದು, ಕೊಂಬೆ ಮೇಲೆ ಕೊಂಬೆ ಕೂತಿದ್ರೆ ಕೆಳಗಿನ ಕೊಂಬೆ, ಸೊ ಅದಕ್ಕೆ ಬೆಳಕು ಆಕ್ಚುಲಿ ಗಾಳಿ ಇವೆಲ್ಲ ಸಿಗದಿರ ಅದ್ರ ಮೇಲೆ ಒಂದು ರೋಗ ಮತ್ತೆ ಇವೆಲ್ಲ ಡೆವಲಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಫಲ ನೀಡದಿರುವಂತಹ ಕೊಂಬೆಗಳನ್ನ ನಾವು ಈ ಮಾವಿನ ಕೊಯ್ಲಾದ ತಕ್ಷಣ ಕಟಾವು ಮಾಡಿದ್ದೆ ಆದ್ರೆ, ಅಂದ್ರೆ ನಾವು ಅದನ್ನ ಪ್ರೂನಿಂಗ್ ಮಾಡಿದ್ದೆ ಆದ್ರೆ, ಆ ಒಂದು ಪ್ರೂನಿಂಗ್ ಇಂದ ಹೆಲ್ಪ್ ಆಗಿ ನಮಗೆ 4-5 ತಿಂಗಳು ನಮಗೆ ಟೈಮ್ ಇರುತ್ತೆ. ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಮಾವು ಒಂದು ಜನವರಿ ಸುಮಾರಿಗೆ ನಮಗೆ ಹೂವು ಬರುವಂತ ಸಮಯ, ಆ ಜನವರಿ ಸಮಯಕ್ಕೆ ಒಂದು 4-5 ತಿಂಗಳಲ್ಲಿ ನಮಗೆ ಸಾಕಷ್ಟು ಒಂದು ಪೋಷಕಾಂಶಗಳು ಕೊಂಬೆಗಳಲ್ಲಿ ನಮಗೆ ಶೇಖರಣೆಯಾಗಿ ಅದು ಹೂ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಕೃಷಿಯನ್ನ ಮಾಡಿದಾಗ ಮಾವಿಗೆ ಅದು ಸಾಮಾನ್ಯವಾಗಿ ಜೂನ್ ಜುಲೈನಲ್ಲೇ ಮಾಡಬೇಕು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೂ ಬರೋಕೆ 2 ತಿಂಗಳು ಮೊದಲು, ಅಂದ್ರೆ ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಹೂ ಬಂದು ಅಂತಂದ್ರೆ, ಸೊ ಅಕ್ಟೋಬರ್ ನವೆಂಬರ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಗೊಬ್ಬರ ಕೊಡೋದಾಗ್ಲಿ ಅಥವಾ ನೀರ್ ಕೊಡೋದಾಗ್ಲಿ ಮಾವಿನ ಗಿಡಕ್ಕೆ ಮಾಡಬಾರದು. ಕಾರಣ ಹೊಸ ಚಿಗುರು ಬರ್ತಾ ಇದ್ರೆ ಅದು ಹೂವಿನ ಸೀಸನ್ನೇ ತಪ್ಪೋಗಿ ನಮಗೆ 1 ವರ್ಷ ನಾವು ಮತ್ತೆ ಕಾಯ್ಬೇಕಾಗತ್ತೆ. ಈ ಒಂದು ಪ್ರಿನ್ಸಿಪಲ್ ಅಂದ್ರೆ ಈ ಒಂದು ಆಧಾರದ ಮೇಲೆ ನಾವು ಗುಂಪು ಕುಳಿದ ಎಲ್ಲಾ ಕ್ರೋಢೀಕರಿಸಿದ ಎಲ್ಲಾ ಕೊಂಬೆಗಳನ್ನು ಸಹ ನಾವು ಮಧ್ಯಭಾಗದಲ್ಲಿ ನಾವು ತುದಿಯಲ್ಲಿ ಸ್ವಲ್ಪ ಕತ್ತರಿಸಿ ತೆಗೆಯೋದ್ರಿಂದ ನಮಗೆ ಮಾವಿನಲ್ಲಿ ಕೂಡ ಹೆಚ್ಚು ಒಂದು ಲಾಭ ಬರುತ್ತೆ ಅಂತೇಳಿ ಗೊತ್ತಾಗಿದೆ. ಅದೇ ತರ ನಾವು ಗಿಡ ಸುತ್ತಲೂ ಕೂಡ ಮಳೆಗಾಲ ಆರಂಭವಾದ ತಕ್ಷಣ ನಾನು ಹೇಳಿದಾಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಒಂದು ಸುಧಾರಿತ ಕೃಷಿಯನ್ನು ಅನುಸರಿಸಿ ಮಾವನ್ನ ನಾವು ಸುಧಾರಿಸಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪಾತಿ ಮಾಡೋದು ಬಹಳ ಮುಖ್ಯ. ಮಳೆ ನೀರು ಏನೇ ಬಂದರೂ ಕೂಡ ಅಲ್ಲೇ ಗಿಡದ ಹತ್ರ ಹಿಂಗಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನ ತೇವಾಂಶ ಮಾಡೋದ್ರಿಂದ ಗಿಡ ಬೆಳವಣಿಗೆಗೆ ಉಪಯೋಗ ಆಗುತ್ತೆ. ಅದೇ ತರ ಮುಂದೆ ನೀರು ಇಟ್ಕೊಂಡು ನಮಗೆ ಮಣ್ಣು ಸೌಕಲ ಆಗದಿರ 2 ಇಂಚು ಮಣ್ಣು ಸುತ್ತ ಇರುವಂತ ಜಮೀನಿನಿಂದನೇ ಮಣ್ಣು ತೆಗೆದು ನಾವು ಒಂದು 2 ಇಂಚು ಬೇರೆ ಇರುವಂತಹ ಕಡೆ ಹೆಚ್ಚು ಎತ್ತರ ಮಾಡಿಕೊಂಡಾಗ ಅದರಿಂದ ಕೂಡ ಬೆಳವಣಿಗೆ ಹೆಚ್ಚಾಗಿ ಒಂದು ಹೆಚ್ಚು ಲಾಭ ಗಳಿಸಬಹುದು ಅಂತ ನಮ್ಗೆ ಗೊತ್ತಾಗಿದೆ. ಅದೇ ತರ ನಮ್ಮ IHR ಸಂಸ್ಥೆಯಲ್ಲಿ ನಾವು AMC ಅಂತ ಒಂದು ಅಣುಜೀವಿ ಗೊಬ್ಬರವನ್ನು ತಯಾರು ಮಾಡಿದ್ದೇವೆ, ಅರ್ಕಾ ಮೈಕ್ರೋಬಲ್ ಕನ್ಸಾಶಿ ಅಂತ. ಇದು ಸಾವಯವ ಗೊಬ್ಬರಕ್ಕೆ ನಾವು 1 ಟನ್ ಸಾವಯವ ಗೊಬ್ಬರ ಅಂತ ಇಟ್ಕೊಳ್ಳಿ, ಅಂದ್ರೆ ನಾವು ತಿಪ್ಪೆ ಗೊಬ್ಬರಕ್ಕೆ 1 ಟನ್ ಗೊಬ್ಬರಕ್ಕೆ 1 KG ಅಷ್ಟು ನಾವು ಮಿಶ್ರಣ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಈಗ ರಾಗಿ ಬೆಳೆಗೆ ಹೊಡೆಯುವಾಗ ಸೊ ಈ ಮಾವಿನ ಬೆಳೆಗೂ ಕೂಡ ಇಲ್ಲಿ ನಮಗೆ ನೆರಳಿರುತ್ತೆ ಅಂದ್ರೆ ಒಂದು ಶೇಡ್ ಕೆಳಗಡೆ ಇರ್ಬೋದು ಅಥವಾ ಒಂದು ಮರದ ನೆರಳು ಕೆಳಗಡೆ ಇರ್ಬೋದು, ಅಲ್ಲಿ ನಾವು ಈ ಸಾವಯವ ಗೊಬ್ಬರವನ್ನು ಲಾಟ್ ಮಾಡಿಸಿ ಅದಕ್ಕೆ ನಾವು ಒಂದು ಒಂದು ಟನ್ ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಟ್ರಾಕ್ಟರ್ ಲೋಡ್ ಅಂದ್ರೆ 2 ಟನ್ ಅಂತ ಇಟ್ಕೊಳ್ಳಿ, ಒಂದು 2 ಕೆಜಿಯಷ್ಟು ನಾವು ಈ ಅಣುಜೀವಿ ಗೊಬ್ಬರವನ್ನು ಬೆಳೆಸಬೇಕಾಗುತ್ತೆ. ಅದ್ರ ಜೊತೆಗೆ ನಮಗೆ ಈ ನೀಮ್ ಕೇಕ್ ಅಂದ್ರೆ ಪುಡಿ ಆಗಿರುವಂತಹ ಒಂದು ಬೇವಿನ ಹಿಂಡಿ ನಾವು ಅದನ್ನ ಈ ಒಂದು ಟ್ರಾಕ್ಟರ್ ಲೋಡ್ಗೆ 40 ಕೆಜಿಯಷ್ಟು ಸೇರಿಸಿ ಅದನ್ನ ನಾವು ಮಿಶ್ರಣ ಮಾಡಿ ಅಂದ್ರೆ ನೀರು ಸ್ವಲ್ಪ ಅದ್ರ ಮೇಲೆ ಚುಮಿಸ್ಕೋಬೇಕಾಗುತ್ತೆ, ಪ್ರೋಕ್ಷಣೆ ಮಾಡಿಕೊಂಡು ನೀರನ್ನ ಅದನ್ನ ನಾವು ಮಿಶ್ರಣ ಮಾಡಿದ್ದೆ ಆದ್ರೆ ಸೊ ನೆರಳಿನಲ್ಲಿ ಈ ಮಿಶ್ರಣವನ್ನು ಸ್ವಲ್ಪ ಒಂದು ಪ್ಲಾಸ್ಟಿಕ್ ಹೊದಿಕೆ ಆಗಲಿ ಅಥವಾ ಸಾವಯವ ವಸ್ತುಗಳಿಂದ ಒಂದು ಹೊದಿಕೆ ಮಾಡಬೇಕು, ಇಲ್ಲಾಂದ್ರೆ ಕೂಡ ಒಂದು ಕೆಂಪು ಮಣ್ಣು ಅಥವಾ ಗೋಡ್ ಮಣ್ಣು ಇದ್ರೆ ನಾವು ಅದ್ರ ಮೇಲೆ ಹಾಕೋಬಹುದು. ಸುಮಾರು ಈ ತರ ತಯಾರು ಮಾಡಿದಂತ ಒಂದು ತಿಪ್ಪೆ ಗೊಬ್ಬರವನ್ನು 30 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಆ ಒಂದು ಪಾತಿ ಮಾಡಿದ ಜಾಗದಲ್ಲಿ ಅಂದ್ರೆ ಬೆಳೆದಂತ ಒಂದು 30 ವರ್ಷದ ಮಾವು ಅಂತ ಇಟ್ಕೊಂಡ್ರೆ ಬುಡದಿಂದ ಒಂದು 2 ಅಡಿ ಬಿಟ್ಟೆ ಹಾಕೋಬಹುದು. ಯಾಕಂದ್ರೆ ಬೇರೆ ಬುಡದ ಹತ್ರ ಇರುವಂತ ದೊಡ್ಡ ದೊಡ್ಡ ಬೇರುಗಳೇನಿರುತ್ತೆ ತಾಯಿ ಬೇರುಗಳು ಗಿಡ ನಿಲ್ಲೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ, ಮತ್ತೆ ನಮಗೆ ನೀರು ಮತ್ತು ಗೊಬ್ಬರ ಇಳಿಯುವಂತಹ ಒಂದು ಬೇರುಗಳು ಸಾಮಾನ್ಯವಾಗಿ ಗಿಡದಿಂದ ಕೊನೆ ಭಾಗದಲ್ಲಿ ಇರುತ್ತೆ. ಹಾಗಾಗಿ ಸೊ ಆ ತುಂತುರು ಬೇರು ಜೆಲ್ಲಿ ಬೇರು ಅಥವಾ ಹಳದಿ ಅಥವಾ ಬಿಳಿ ಕಲರ್ ಏನಿರುತ್ತೆ ಅಂತ ಒಂದು ತುಂತುರು ಬೇರುಗಳಿಗೆ ನಾವು ನೀರು ಮತ್ತು ಗೊಬ್ಬರನ ಒದಗಿಸಿದ್ದೆ ಆದ್ರೆ ಪಾತಿ ಮಾಡಿ ಒಂದ್ 2 ಇಂಚು ಮಣ್ಣು ಏರಿಸಿ ಅದ್ರ ಮೇಲೆ ತಿಪ್ಪೆ ಗೊಬ್ಬರ ಒಂದು 30 ಕೆಜಿಯಷ್ಟು ಒಂದು ಗಿಡಕ್ಕೆ ಕೊಟ್ಟು ಅದ್ರ ಮೇಲೆ ಸಮತೋಲನ ಪ್ರಮಾಣದಲ್ಲಿರುವಂತಹ ಸಾರಜನಕ ರಂಜಕ ಪೊಟ್ಯಾಷಿಯಂ. ಈಗ ಸಾಮಾನ್ಯವಾಗಿ ಒಂದು ಮಾವಿನ ಗಿಡಕ್ಕೆ ನಾವು ಹೇಳೋದಂತಂದ್ರೆ ಒಂದೊಂದು 10 ವರ್ಷ ಆದ್ಮೇಲೆ ಒಂದು 730 ಗ್ರಾಮಷ್ಟು ಸಾರಜನಕ, 180 ಗ್ರಾಮಷ್ಟು ಫಾಸ್ಫರಸ್ ಅಂದ್ರೆ ರಂಜಕ, ಒಂದು 680 ಗ್ರಾಮಷ್ಟು ಪೊಟ್ಯಾಶ್, ಈ ಒಂದು ರಸಗೊಬ್ಬರಗಳನ್ನ ನಾವು ಸಾಮಾನ್ಯವಾಗಿ ಗಿಡಗಳಿಗೆ ಒದಗಿಸಬೇಕಾಗುತ್ತೆ. ಸೊ ಈ ಒಂದು ರಸಗೊಬ್ಬರಗಳನ್ನು ನಾವು ಒದಗಿಸುವಂತಹ ಒಂದು ವಿಧಾನವನ್ನು ತಯಾರು ಮಾಡಿಕೊಂಡು ಸೊ ನಾವು ತಿಪ್ಪೆ ಗೊಬ್ಬರ ಕೊಟ್ಟು ಅದ್ರ ಮೇಲೆ ಒಂದು 2 ಇಂಚು ಮಣ್ಣು ಹಾಕಿ ಅದ್ರ ಮೇಲೆ ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಅದ್ರ ಮೇಲೆ ಎಲ್ಲ ಮಣ್ಣಲ್ಲಿ ಮಿಕ್ಸ್ ಮಾಡಿ ಇಲ್ಲ ಮತ್ತೆ ಮಣ್ಣು 1 ಇಂಚು ಹಾಕೊಂಡು ಅದ್ರ ಮೇಲೆ ನಾವೇನಾದ್ರೂ ಒಂದು ಹೊದಿಕೆ ಸುತ್ತ ಸಿಗುವಂತ ಒಂದು ತಪ್ಪಲಾನ್ ಅಂತ ಏನಿರ್ತೀವಿ, ಸೊ ಆ ತರ ಆ ಒಂದು ಒಣಗಿದ ಎಲೆ ಇರ್ಬೋದು ಹಸಿಲೆ ಇರ್ಬೋದು ಅಥವಾ ಹುಲ್ಲು ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಮಲ್ಚ್ ಮೆಟೀರಿಯಲ್ ನಾವು ಅದನ್ನ ಹೊದಿಕೆ ಒದಿಸಿದಾಗ ಗಿಡಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉತ್ತಮ ಒಂದು ಇಳುವರಿ ಕೊಡಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉತ್ತೇಜನ ಕೊಟ್ಟಾಗುತ್ತೆ. ಅದೇ ತರ ನಮ್ಮ ಸಂಸ್ಥೆಯಿಂದ ನಾವೊಂದು ಮಾವು ಸ್ಪೆಷಲ್ ಅಂತ ಅಂದೇಳಿ ಮೈಕ್ರೋನ್ಯೂಟ್ರಿಯನ್ಸ್ ಸ್ಪೆಷಲ್ ನಾವು ತಯಾರು ಮಾಡಿದ್ವಿ. ಮೈಕ್ರೋನ್ಯೂಟ್ರಿಯನ್ಸ್ ಅಂದ್ರೆ ಇವು ಆಕ್ಚುಲಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರೋದು ಮತ್ತೆ ಬೇಕೇ ಬೇಕಾಗಿರುವಂತಹ ಒಂದು ಪೋಷಕಾಂಶಗಳು. ಇದರಲ್ಲಿ ಈ ತರ ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಐರನ್ ಇರ್ಬೋದು, ಈ ತರ ಒಂದು ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಮತ್ತೆ ಬೇಕೇ ಬೇಕಾಗಿರುವಂತಹ ಒಂದು ಪೋಷಕಾಂಶಗಳನ್ನು ನಾವು ಮಾವು ಸ್ಪೆಷಲ್ ಮುಖಾಂತರ ಎಲ್ಲಾ ಮಣ್ಣಿನಲ್ಲೂ ಎಲ್ಲಾ ಜಾಗದಲ್ಲೂ ಮಾವಿಗೆ ಉಪಯೋಗ ಆಗುವಂತಹ ಒಂದು ಈ ಒಂದು ಮಾವು ಸ್ಪೆಷಲ್ ಅನ್ನ ನಾವು ತಯಾರು ಮಾಡಿದ್ದೇವೆ. ಸೊ ಇದು ರೈತರು ಹೂವು ಬಂದಾಗ ಅಂದ್ರೆ ಹೂವು ಬಂದು ಸಣ್ಣ ಪೀಚಾಗೋ ಟೈಮಲ್ಲಿ ಒಂದ್ಸಲ, ಮತ್ತೆ ಕಾಯಿ ಸಣ್ಣ ಪೀಚಿರುವಾಗ ಒಂದ್ಸಲ, ಮತ್ತೆ ಕಾಯಿ ಬಲಿಯುವಾಗ ಒಂದ್ಸಲ ಅಂದ್ರೆ ಒಂದು 3 ಸಲ ಒಂದು 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ದೇ ಆದ್ರೆ ಮಾವಿನಲ್ಲಿ ವಿಶೇಷವಾಗಿ ಹೆಚ್ಚು ಪ್ರಮಾಣದಲ್ಲಿ ನಾವು ಒಂದು ಇಳುವರಿಯನ್ನ ಕಾಣಬಹುದು ಅಂತ ನಮ್ಮ ಸಂಶೋಧನೆ ಮುಖಾಂತರ ಎಲ್ಲಾ ರೈತರ ಒಂದು ಅಭಿಪ್ರಾಯದ ಮೇಲೆ ಕೂಡ ನಾವು ಹೇಳಬಹುದು. ಹೆಚ್ಚಾಗಿ ಒಂದು ಕೃಷಿಯನ್ನ ನಾವು ಮಾಡಿದ್ದೇ ಆದ್ರೆ ಅಂದ್ರೆ ಸಾಮಾನ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದ್ರೆ ನಾವು ಇದು ಒಟ್ಟು ಕೃಷಿಯಲ್ಲಿ ಮಾಡಿದಾಗ ಈ ಮಳೆಯಾಶ್ರಯದಲ್ಲಿ ಮಾಡುವಾಗ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ತೇವಾಂಶ ಬಹಳ ಮುಖ್ಯ ಆಗಿಬಿಡುತ್ತೆ. ನಾವು ಹೆಚ್ಚು ತೇವಾಂಶನ ಮಣ್ಣಿನಲ್ಲಿ ಉಳಿಸಿದ್ದೇ ಆದ್ರೆ ನಾವು ಹೆಚ್ಚು ಒಂದು ಇಳುವರಿಯನ್ನ ಅಂತರ ಬೆಳೆ ಇರಬಹುದು ಅಥವಾ ಮಾವು ಇರಬಹುದು ಯಾವುದೇ ಒಂದು ಬೆಳೆಯಲ್ಲಿ ಕೂಡ ಹೆಚ್ಚು ಒಂದು ಇಳುವರಿಯನ್ನು ತೆಗಿಲಿಕ್ಕೆ ಬಹಳ ಉಪಯೋಗ ಆಗುತ್ತೆ. ಸೊ ಈ ತರ ನಾವು ಒಂದು ಕೃಷಿ ಹೊಂಡನ ಕೂಡ ನಾವು ಅದು ಮಾಡ್ಕೊಂಡಿದ್ದೇ ಆದ್ರೆ ಮಾವಿನ ಮಧ್ಯೆ ಒಂದು ಕೃಷಿ ಹೊಂಡ ತಯಾರಿಸಿ ಅದರ ನೀರನ್ನ ನಾವು ಸಮರ್ಪಕವಾಗಿ ಬಳಸಿದ್ದೇ ಆದ್ರೆ ಸೊ ಮಾವಿಗೆ ಈ ಹೂ ಬಂದು ಹಣ್ಣು ಪೀಚಾಗುವ ಟೈಮಲ್ಲಿ ನಾವು ನೀರು ಕೊಟ್ಟಿದ್ದೆ ಆದ್ರೆ ಸುಮಾರು ಒಂದು 50% ಹೆಚ್ಚು ಇಳುವರಿ ಕಳಿಸಬಹುದು ಅಂತ ನಮ್ಗೆ ಗೊತ್ತಾಗಿದೆ. ಈ ತರ ಓವರ್ ಆಲ್ ಅಂದ್ರೆ ಒಂದು ಕೃಷಿ ಹೊಂಡ ಮಾಡೋದು, ನಂತರ ಬೆಳೆ ಬೆಳೆಯೋದು, ಮತ್ತೆ ಎರೆಹುಳು ಸಾಕಣೆ ಮಾಡೋದು, ಮತ್ತೆ ಮಾವಿಗೆ ಬೆಳೆ ಮುಖ್ಯವಾಗಿ ಹೆಚ್ಚು ಪೋಷಕಾಂಶಗಳನ್ನು ಒದಿಸಿ ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡಿದ್ದೆ ಆದ್ರೆ ನಮಗೆ ಗೊತ್ತಿರೋ ಪ್ರಕಾರ ಒಂದು 3 ಪಟ್ಟು ಅಂದ್ರೆ ನಾವು ಸುಮಾರು ಒಂದು 180,000 ವರೆಗೂ ಕೂಡ ನಿವ್ವಳ ಲಾಭವನ್ನ ಕುಷ್ಕಿ ಬೆಳೆಯಲ್ಲೂ ಕೂಡ ನಾವು ಗಳಿಸಬಹುದು ಅಂತೇಳಿ ನಾವು ಒಂದು ಸಂಶೋಧನೆ ಪ್ರಕಾರ ನಮಗೆ ಗೊತ್ತಾಗಿದೆ. ರೈತ ಬಾಂಧವರು ನೀವೆಲ್ಲರೂ ಇದನ್ನ ಅಳವಡಿಸಿಕೊಂಡು ಹೆಚ್ಚಿನ ಲಾಭ ಗಳಿಸಬಹುದು ಅಂತೇಳಿ ನಮ್ಮ ಒಂದು ಈ ಸಂಶೋಧನೆಯ ಒಂದು ನೀವು ಉಪಯೋಗಿಸಿಕೊಂಡು ನಿಮ್ಮ ಒಂದು ನಿವ್ವಳ ಲಾಭವನ್ನು ಹೆಚ್ಚು ಮಾಡಬೇಕಂತೇಳಿ ನಾವು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇವೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಂಜುನಾಥ್ ಅವರ? ನಮ್ಮ ಮೊಬೈಲ್ ಸಂಖ್ಯೆ 9402079219. ಇನ್ನೊಮ್ಮೆ ಮತ್ತೆ ಇನ್ನೊಂದ್ಸಲ ಹೇಳ್ತೇನೆ, 9408207719. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. 9408207719. ಒಳ್ಳೇದು ಡಾಕ್ಟರ್ ಬಿ ಎಲ್ ಮಂಜುನಾಥ್ ಅವರ, ಇದುವರೆಗೂ ಮಾವು ಆಧಾರಿತ ಸಮಗ್ರ ಕೃಷಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ತಿಳಿಸಿದ್ರಿ, ವಂದನೆಗಳು, ನಮಸ್ಕಾರ. ನಮಸ್ಕಾರ.